ಕೃಷಿ ವಿದ್ಯೆ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೇಳುಗರಿಗೆಲ್ಲರಿಗೂ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಇಂದು ಕೃಷಿ ನಿರತ ಮಹಿಳೆಯರ ಕಾಯಕವನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ. ಇದರಲ್ಲಿ ಸೋಮವಾರಪೇಟೆ ತಾಲೂಕು ಕಿರಗಂದೂರು ಗ್ರಾಮದ ಬಡಗಿಮನೆ ಎಸ್ ಭಾನುಮತಿ ಅವರೊಡನೆ ಸಂದರ್ಶನ. ಕೃಷಿಯಲ್ಲಿ ನಿರತರಾದ ನಾರಿಯರ ಕಾಯಕವನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ. ಕೇಳಿ ಕಾರ್ಯಕ್ರಮ ನಾರಿ ದಾರಿ. ಕೆಳಗರೆ ಸೋಮವಾರಪೇಟೆ ತಾಲೂಕು ಕೆರಗುಂದೂರು ಗ್ರಾಮದ ಬಡಗಿಮನೆ ಬಿಎಸ್ ಭಾನುಮತಿ ಅವರ ಜೊತೆಗೆ ನಾವು ಅವರ ಕೃಷಿ ಅನುಭವಗಳ ಕುರಿತಂತೆ ಮಾತನಾಡುತ್ತಿದ್ದೀವಿ. ಭಾನುಮತಿ ಅವರು ನಮ್ಮ ರೇಡಿಯೋ ಕೇಳಿದರು, ಹಾಗೆ ಕೃಷಿಯಲ್ಲಿ ಆಸಕ್ತಿ ಇಟ್ಕೊಂಡಿರೋರು. ಇವತ್ತು ಅವರು ಏನು ಹೇಳ್ತಾರೆ, ಅವರ ಹಿನ್ನೆಲೆ ಏನು ಅಂತ ಅನ್ಕೊಂಡು ತಾವು ಆಲಿಸಬಹುದು. ಭಾನುಮತಿ ಅವರೇ ನಮಸ್ಕಾರ. ನಮಸ್ಕಾರ ಸರ್. ತಾವು ಹುಟ್ಟಿದ್ದು ಬೆಳೆದದ್ದು ಎಲ್ಲಿ? ನಮ್ದು ತಾಯಿ ಮನೆ ಕೂಡ್ಗೆ ಸರ್, ಅಂತ ಬರುತ್ತೆ. ಹಾ ಹಾ, ಅಲ್ಲಿ. ಹಾ, ಅಪ್ಪ ಅಮ್ಮ ಕೃಷಿಕರೇ? ನಾವು ಕೃಷಿಕರೇ, ನಮ್ ತಂದೆ ತಾಯಿ ಕೃಷಿಕರೇ. ಹಾ ಹಾ, ಹೊಲ ಇದೆ, ಗದ್ದೆ ಇದೆ ಅಲ್ಲಿ. ಏನ್ ಬೆಳಿತೀರಿ ಅಲ್ಲಿ? ಮೊದಲು ಜೋಳ, ಶುಂಠಿ, ತೆಂಗಿನ ಗಿಡ ಹಾಕಿದ್ರು. ನಾವು ಕೆಲಸ ಮಾಡ್ದನೆ ಇದ್ವಿ ಸರ್ ಚಿಕ್ಕ ವಯಸ್ಸಿಂದ. ಎಷ್ಟ್ ಜನ ಅಣ್ಣ ತಮ್ಮಗಳು ಆಗ್ತಂಗಿರಲ್ಲ? ನೀವು ಒಬ್ರು ಅಣ್ಣ, ಇಬ್ರು ತೆಂಗಿರು. ತಾವು ಎಲ್ಲಿವರೆಗೆ ಓದಿದ್ರಿ? ಪಿಯುಸಿವರೆಗೆ ಸರ್. ಪಿಯುಸಿ ನಂತರ ನೀವು ನೇರವಾಗಿ ಮದ್ವೆ ಆಗಿ ಬಂದ್ರ ಅಥವಾ ಏನಾದ್ರೂ ಬೇರೆ ಕೆಲಸ ಮಾಡಿ ಈ ಕಡೆಗೆ ಬಂದ್ರ ಕಿರಗುಂದೂರಿಗೆ? ಇಲ್ಲ ಸರ್, ಚಿಕ್ಕ ವಯಸ್ಸಿಂದ ಅಪ್ಪ ಅಮ್ಮನಿಗೆ ಹೆಲ್ಪ್ ಮಾಡ್ತಾ ಇದ್ವಿ, ತುಂಬಾ ಕಷ್ಟಪಟ್ಟು ಓದಿದ್ವಿ, ಪಿಯುಸಿ ತನಕ ಓದ್ತಿದ್ರು. ಮತ್ತೆ ನಾನೇ ದೊಡ್ಡವಳಾಗಿದ್ರಿಂದ ಮದ್ವೆ ಮಾಡಿದ್ರು. ಪಿಯುಸಿ ಓದಿ ಒಂದ್ ವರ್ಷ ಮನೇಲಿ ಕಟಿಂಗ್ ಕ್ಲಾಸ್, ನಿಟ್ಟಿಂಗ್ ಎಲ್ಲ ಕಲ್ತೆ. ನಂತರ ಮದ್ವೆ ಮಾಡಿದ್ರು, ಮದ್ವೆ ಆಗಿ ಬಂದ್ವಿ ಸರ್. ಇಲ್ಲೂ ಕೃಷಿನೇ, ಕಾಫಿ ತೋಟ. ಅಷ್ಟೆಲ್ಲ ಏನು ಕೆಲ್ಸ ಗೊತ್ತಿರ್ಲಿಲ್ಲ, ಎಲ್ಲ ಮಾಡ್ತಾ ಇದ್ವಿ ಸರ್. ಕಿರಗಂದೂರಿಗೆ ನಿಮ್ಮ ತವ್ರ ಮನೆಗೆ ಎಷ್ಟು ದೂರ ಆಗುತ್ತಮ್ಮ? ಸರ್ ಒಂದು 30-35 ಕಿಲೋಮೀಟರ್ ಆಗ್ಬೋದು. ಅಲ್ಲಿ ತವ್ರ ಮನೆಯಲ್ಲಿ ಕಾಫಿ ಬೆಳೆದಿಲ್ಲ ಅಲ್ವಾ? ಇರ್ಲಿಲ್ಲ ಸರ್, ಅಲ್ಲಿ ಹೊಲ ಮತ್ತೆ ಸ್ವಲ್ಪ ಗದ್ದೆ ಇತ್ತು, ಗದ್ದೆಯಲ್ಲಿ ಭತ್ತ ಬೆಳಿತಾ ಇದ್ವಿ. ಹೊಲದಲ್ಲಿ ಜೋಳ ಮತ್ತೆ ಶುಂಠಿ ಹಾಕ್ತಿದ್ವಿ ಸರ್. ನಿಮ್ಮ ಈಗಿನ ಪ್ರಸ್ತುತ ಪರಿಸ್ಥಿತಿಯನ್ನು ನೋಡ್ಕೊಂಡ್ರೆ ಎಷ್ಟು ಜಮೀನ್ ಇದೆ, ತೋಟ ಇದೆ? ಕಾಫಿ ಮತ್ತೆ ಸ್ವಲ್ಪ ಗದ್ದೆಗೆಲ್ಲ ಬಾಳೆ ಹಾಕಿದೀವಿ, ಮೆಣಸನ್ನ ಹಾಕಿದೀವಿ. ಆದ್ರೆ ಇಲ್ಲಿ ಸ್ವಲ್ಪ ಎತ್ತರ ಪ್ಲೇಸ್ ಆಗಿರೋದ್ರಿಂದ ಗಾಳಿ ಹೊಡೆತಕ್ಕೆ ಮೆಣಸು ಆಗದೇ ಇಲ್ಲ ಸರ್. ಎಷ್ಟು ಎಕರೆ ತೋಟ ಇದೆ, ಗದ್ದೆ ಇದೆ, ಎಲ್ಲ ಒಟ್ಟು ಎಷ್ಟು ಜಮೀನ್ ಇದೆ? 4 ಎಕರೆ ಆಗುತ್ತೆ ಸರ್. 4 ಎಕರೆ. ಯಾರ್ಯಾರು ಇದ್ದೀರಿ ಮನೆಯಲ್ಲಿ? ನಮ್ಮ ಹಸ್ಬೆಂಡ್, ಅವ್ರ ತಾಯಿ, ಇಬ್ರು ಮಕ್ಕಳು. ನಿಮ್ಮ ಯಜಮಾನ್ರ ಹೆಸರು ಏನಂದ್ರಿ? ಹೆಸರು ಸುರೇಶ್ ಅಂತ. ಮಕ್ಕಳು? ಮೇಘನ, ಕೀರ್ತನ ಅಂತ. ಇಬ್ರು ಹೆಣ್ಮಕ್ಳು ಅಲ್ವಾ? ಇಬ್ರು ಹೆಣ್ಮಕ್ಳು. ಓದ್ತಾ ಇದಾರೆ? ಒಬ್ಳು ಡಿಗ್ರಿ, ಒಬ್ಳು ಪಿಯುಸಿ. ಸರಿನೇ. ನಿಮ್ ತರ ಅವರು ಕೆಲಸಗಳನ್ನು ಕಲ್ತಿರ್ಬೇಕಲ್ವಾ? ಮಾಡ್ತಾರೆ ಸರ್, ಬಿಸಿಲಿರುವಾಗ ಬರ್ತಾರೆ. ಮಳೆಲ್ಲಾದ್ರೆ ಬಿಸಿಲಿರುವಾಗ ಕಾಫಿ ಕುಯ್ಯೋದು, ರಜಾ ಇತ್ತಲ್ಲ ಕಳಸ್ ಸರಿ, ಕಾಫಿ ಎಲ್ಲ ಕುಯ್ಯತಾರೆ. ಚಿಕ್ಕ ವಯಸ್ಸಿಂದ ಬರ್ತಾರೆ, ಅದು ಇದು ಮಾಡ್ಕೊಡ್ತಾರೆ. ಸ್ಪ್ರೇ ಎಲ್ಲ ಮಾಡ್ತಿದ್ರೆ ರಬ್ಬರ್ ಎಳೆಯೋದು ಎಲ್ಲ ಮಾಡ್ತಾರೆ ಸರ್. ಮಾಡ್ತಾರೆ. ಆಸಕ್ತಿ ಇದೆ, ಓದೋದ್ರಲ್ಲೂ ಇಂಟ್ರೆಸ್ಟ್ ಇದೆ ಅವರಿಗೆ. ಒಳ್ಳೇದು, ಒಳ್ಳೇದು. ಏನಾದ್ರೂ ವಿಶೇಷ ಅಭಿರುಚಿ ಇದೆಯಾ ಮಕ್ಕಳಿಗೆ, ಕ್ರೀಡೆಯಲ್ಲಿ, ಸಂಗೀತದಲ್ಲಿ, ಬರವಣಿಗೆಯಲ್ಲಿ, ಈ ತರ ಅಭಿರುಚಿಗಳು ಏನು ವಿಶೇಷವಾಗಿದೆ ಮಕ್ಕಳಲ್ಲಿ? ಈಗ ನನ್ನ ಜಾಸ್ತಿ ಆಟಕ್ಕೆಲ್ಲ ಇಲ್ಲ, ಅವಳಿಗೆ ಓದೋರಲ್ಲಿ ಇಂಟ್ರೆಸ್ಟ್. ಚಿಕ್ಕವಳು ತುಂಬಾ ಮೆಡಲ್ಗಳು, ಪ್ರೈಸ್ಗಳೆಲ್ಲ ತಂದಿದ್ದಾಳೆ ಸರ್ ಓದಿ. ಹೌದ್ರಾ? ಇದಾಗ ಮಠ ಅಲ್ಲಿ ತನಕ ಎಲ್ಲ ಹೋಗೋರು. ಹೌದ್ರಾ? ಓ ಪರವಾಗಿಲ್ಲ. ಬ್ಯಾಡ್ಮಿಂಟನ್ ಅಲ್ಲಿ. ಸಣ್ಣ ಅವಳಿಗೆ ಕ್ರೀಡೆಯಲ್ಲಿ ಆಸಕ್ತಿ. ಕಾಫಿ ಯಾವ್ದು, ರೋಬಸ್ಟ, ಅರೇಬಿಕಾ? ಅರೇಬಿಕಾ ಸರ್. ನೀವು ಮದ್ವೆ ಆದ ಸಂದರ್ಭದಲ್ಲಿ ತೋಟ ಇತ್ತ ಅಥವಾ ನೀವು ಹೋದ್ಮೇಲೆ ನಿಮ್ಮ ಯಜಮಾನರು ಶುರು ಮಾಡಿಕೊಂಡ್ರ ತೋಟವನ್ನ? ಇಲ್ಲ, ಮೊದ್ಲಿಂದ ಇತ್ತು, ಅಂದ್ರೆ ಇಳುವರಿ ಕಡಿಮೆ ಇತ್ತು ಸರ್. ಈಗ ಪ್ರತಿಯೊಂದು ಕೆಲಸನ ನಾನೇ ಮಾಡ್ತೇವೆ ಸರ್ ಇಬ್ರು. ಕಾಫಿ ಕುಯ್ಯೋದ್ರೂ ಮುಯ್ಯಾಲ್ ಮಾಡ್ಕೊಂಡು ಅಕ್ಕ ಪಕ್ಕದ ಎಲ್ಲ ಸೇರ್ಕೊಂಡು ಹೋಗ್ತೀವಿ. ಓಹೋ, ಒಂದೊಂದು ವಾರ ಒಬ್ಬೊಬ್ಬರ ಮನೆ ಕೆಲಸ ಮುಯ್ಯಾಳ್ ಮಾಡ್ಕೊಂಡು ಕೆಲಸ ಮಾಡೋದ್ರಿಂದ ಆಳು ಕಾಳಿನ ಖರ್ಚಿಲ್ಲ, ಮತ್ತೆ ಕೆಲಸನೂ ಸಲೀಸಾಗಿ ಸಾಕ್ತಾ ಇರತ್ತಲ್ಲ. ಹೌದು ಸರ್, ಹೌದು. ಮರಗತ್ತಿಗೊಂದು ಮರ ಹತ್ತಿ ಕಡಿಯಲಿಕ್ಕೊಂದು ಜನ ಕರ್ಕೊಳ್ತೀವಿ ಅಷ್ಟೇ. ಓಹೋ, ಅರೇಬಿಕಾ ಕಾಫಿ ಯಾವ್ದು? ಅರೇಬಿಕಾದಲ್ಲಿ 9 ಇದೆ, 6 ಇದೆ. ಆಹಾ, ಮತ್ತೆ ಸೆಲೆಕ್ಷನ್ ಇದೆ ತುಂಬಾ. ಓಹೋ, ಚಂದ್ರಗಿರಿ ಅಂತ ಅನ್ಕೊಂಡು ಅದು ಇತ್ತೀಚೆಗೆ ಅನೇಕ ಕಡೆ ಪರಿಚಯ ಆಗಿದೆ, ತಾವನ್ನು ಹಾಕಿರ್ಬೇಕಲ್ವ ಸರ್? ನರ್ಸರಿ ಮಾಡಿದೀವಿ ಸರ್. ಅದ ಹೌದ್ರಾ? ಓಹೋ, ಬೀಜ ಹಳೆ ಇದೆಯಲ್ಲ ಅರೇಬಿಕಾ, ಅದೇ ತೆಗ್ದ್ಬಿಟ್ಟು ಹಾಕೋಣ ಆದ್ರ ಬಡ್ಡಗೆಲ್ಲ ಅಂತ ಹೇಳಿ ಈ ವರ್ಷ ಚಂದ್ರಗಿರಿ ಮಾಡಿದೀವಿ. ಬೀಜ ಎಲ್ಲಿಂದ ತಗೊಂಡ್ಬಂದ್ರಿ? ಇಲ್ಲಿ ಪಕ್ಕದ ತೋಟದಲ್ಲಿ ಒಬ್ರು ಹಾಕಿದ್ದಾರೆ, ತುಂಬಾ ಚೆನ್ನಾಗಿ ಬಂದಿದೆ ಗದ್ದೆಲಿ. ಓಹೋ, ಅವ್ರ ಗದ್ದೆಲಿ ಬೀಜನ ಸೇರ್ಕೊಬಂದು ಬೀಜ ಮಾಡಿದೀವಿ. ಓಕೆ, ಪೂರ್ಣ ಅರೇಬಿಕನೇ ನಿಮ್ಮಲ್ಲಿರೋದ ಅಥವಾ ರೋಬಸ್ಟ್ ಅಲ್ಲೆಲ್ಲ ಹಾಕೊಂಡಿದ್ದೀರಾ? ರೋಬಸ್ಟ್ ಮಧ್ಯೆ ಮಧ್ಯೆ ಒಂದೊಂದು ಎತ್ತರ ಬಿಟ್ಕೊಂಡಿದೀವಿ ಸರ್. ಓಹೋ, ಅದು ಭಕ್ತಿ ಕುಯ್ ಅಂತದ್ದು. ಹಾ, ತುಂಬಾ ಎತ್ತರ ಬಿಟ್ಕೊಂಡಿದೀವಿ ಸ್ವಲ್ಪ. ಓಹೋ, ಇದೆ ಅದೊಂದು 8 ಚೀಲ ಆದಷ್ಟು ಆಗುತ್ತೆ ಅಷ್ಟೇನೆ. ಓಹೋ, ಅರೇಬಿಕಾ ತೋಟದಲ್ಲಿ ಏನೇನು ಹಣ್ಣಿನ ಮರಗಿಡಗಳಿದಾವೆ ಅಥವಾ ವೃಕ್ಷಗಳಿದಾವೆ? ಬಟರ್ಫ್ರೂಟ್ ಇದೆ, ಮತ್ತೆ ಕಿತ್ಲೆ ಹಣ್ಣು ಇದೆ, ಸೀಬೆ ಎಲ್ಲ ಇವಾಗ ಹಾಕಿದೀವಿ ಕಾಯಿ ಬಿಟ್ಟಿಲ್ಲ. ಓಹೋ, ನಿಂಬೆ, ನಿಂಬೆ ಕೈ ಹುಳಿ ಬರುತ್ತಾರೆ ಸರ್? ಅದಿದೆ ತುಂಬಾ. ಹಾ, ಕಿತ್ತಳೆ ಎಷ್ಟು ಮರಗಳಿದಾವೆ, ಫಸಲು ಹೇಗ್ ಬರ್ತಾ ಇದೆ? ಹಳೆ ಮರಗಳೆಲ್ಲ ತುಂಬಾ ಹೋಗ್ಬಿಡ್ತು ಸರ್, ಈಗ ಹೊಸ ಮರಗಳು ಹಾಕಿದೀವಿ, ಅದೆಲ್ಲ ಈಗೀಗ ಒಂದೊಂದ್ ಫಸಲು ಬಿಡ್ತಾ ಇದೆ. ಓಹೋ, ಎಷ್ಟು ಮರಗಳನ್ನ ಹಾಕೊಂಡಿದ್ರಿ? ಈಗಾಗಿ ಒಂದ್ 50 ಇರ್ಬೋದು ಸರ್. ಬಟರ್ ಫ್ರೂಟ್ ಎಷ್ಟಿದಾವೆ? ಬಟರ್ ಫ್ರೂಟ್ ಸುಮಾರು ಇದೆ, ಒಂದ್ 50 ಮರ. ಕಾಯಿ ಬಿಡೋದ್ ಒಂದ್ 3 ಮರ ಇದೆ ಅಷ್ಟೇ. ಮೂರ್ ಮರ ಅಂದ್ರೆ ಎಷ್ಟು ವರ್ಷದ ವಯಸ್ಸಿನವು? 3 ಮರ ಒಂದು 20 ವರ್ಷ ಆಯ್ತು ಸರ್ ಅವ್ಕ ಹಾಕಿ. ಓ, ನೀವು ಬಳಸ್ಕೊಂಡು ಮಾರಾಟನು ಮಾಡಿದಿರಿ ಅಲ್ವಾ? ಹೌದು ಸರ್, ಮಾಡಿದ್ವಿ. ಒಂದ್ ವರ್ಷ ಒಂದೊಂದ್ರಲ್ಲಿ ಇರುತ್ತೆ, ಒಂದೊಂದ್ರಲ್ಲಿ ಇರಲ್ಲ. ಮಾರಕ್ಕೂ ಮಾರ್ತೀವಿ, ಮತ್ತೆ ಮನೆಗೂ ಉಪಯೋಗಿಸ್ತೀವಿ. ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳೆಲ್ಲ, ಮತ್ತೆ ಅಕ್ಕಪಕ್ಕದವ್ರು ಕೇಳಿದ್ರು ಕೊಡ್ತೀವಿ. ಹೇಗ್ ಬಳಕೆ ಮಾಡ್ಕೊಳ್ತೀರಿ ನೀವು? ಹೇಗೆಂದ್ರೆ ಅದು ಸಕ್ಕರೆ ಹಾಕ್ಬಿಟ್ಟು ತುಪ್ಪ ಹಾಕ್ಬಿಟ್ಟು ತಿಂತೀವಿ ಸರ್. ಸರಿನೇ, ಚೆನ್ನಾಗಿ ಮೆಲ್ಟ್ ಮಾಡ್ಬಿಟ್ಟು ತುಪ್ಪ ಸಕ್ಕರೆ ಹಾಕ್ಬಿಟ್ಟು ಮೆಲ್ಟ್ ಮಾಡ್ಬಿಟ್ಟು ತಿಂತೀವಿ. ಇಲ್ಲಾಂದ್ರೆ ಜ್ಯೂಸ್ ಮಾಡ್ಬೋದು, ಜ್ಯೂಸ್ ಮಾಡ್ಕೊಂಡು ಕುಡಿಬಹುದು. ಸರಿನೆ, ಸರಿನೆ. ಮಿಲ್ಕ್ ಶೇಕ್ ಆತರ ಹಾಲೆಲ್ಲ ಹಾಕಿ. ಬಟರ್ ಫ್ರೂಟ್ ಎಷ್ಟು ಬೆಲೆ ಸಿಕ್ಕಿದೆ ನಿಮಗೆ ಗರಿಷ್ಠ ಅಂದ್ರೆ ಒಂದು ಕಿಲೋಗ್ರಾಮ್ಗೆ? ಈ ವರ್ಷ ಮಾರಿಲ್ಲ ಸರ್, ತುಂಬಾ ಉಗ್ರ ಹಂಗೇನೆ, ಯಾರು ತಗೊಳ್ಳಿಲ್ಲ, ಲಾಕ್ಡೌನ್ ಆಯ್ತಲ್ಲ ಸರ್. ಹಂಗಾಗಿ ಕಳೆದ ವರ್ಷ ಮಾತ್ರ ಒಂದು 100-120 ಕೆಜಿ ಆಗಿತ್ತು ಸರ್. 25-30 ರೂಪಾಯಿ ರೇಟ್ ಅಲ್ಲಿ ತೆಗ್ದಿದ್ರು. ಅಂದ್ರೆ ಹಿಂದೆ ಏನಾದ್ರು ಇನ್ನೂ ಹೆಚ್ಚಿಗೆ ಬೆಲೆ ಸಿಕ್ಕಿತ್ತ ನಿಮಗೆ? ಒಳ್ಳೆ ಬೆಲೆ ಇನ್ನು 70-100 ರೂಪಾಯಿ ತನಕ ಏನಾದ್ರು ಬೆಲೆ ಸಿಕ್ಕಿತ್ತ? ಇಲ್ಲ ಇಲ್ಲ ಇಲ್ಲ ಸರ್, ಸಿಕ್ಕೇನ. ನಮಗೆ ಇಲ್ಲಿ ಸ್ವಲ್ಪ ಇಂಟೀರಿಯಲ್ ಬಂದು ತಗೊಂಡೋಗಕ್ಕು ಕಷ್ಟ, ಬರೋದಿಲ್ಲ ಯಾರು. ನಾನೇ ತಗೊಂಡೋಗಿ ಸೋಮವಾರಪೇಟೆಗೆ ಮಾರ್ಬೇಕು, ಮತ್ತೆ ವೆಹಿಕಲ್ಸ್ ಇದ್ರೆ ಪರವಾಗಿಲ್ಲ, ಬೇರೆ ಬಾಡಿಗೆ ಕೊಟ್ಟು ತಗೊಂಡೋಗೋದಲ್ಲ, ಹಂಗಾಗಿ ಕಷ್ಟ ಸರ್. ಬೇರೆಯವ್ರಿಗೆ ಇಲ್ಲೇ ಕೊಟ್ಬಿಡ್ತೀವಿ ಸ್ವಲ್ಪಕ್ಕೆ ಕಡಿಮೆಗೆ. ನಿಂಬೆ ಗಿಡಗಳು ಚೆನ್ನಾಗಿ ಬೆಳೀತದವ ತೋಟದಲ್ಲಿ? ಬೆಳೆಯುತ್ತೆ ಸರ್, ಹಳೆ ಮರ ಎಲ್ಲ ಹೋಗುತ್ತೆ, ಹೋಯ್ತು ಕಾಯಿಲ್ಲ ಬಂದು ಒಂಥರ ಒಣಗೋಗೋದು ಸರ್. ಚಿಕ್ಕ ಚಿಕ್ಕದು ಇವಾಗ ಹಾಕಿದೀವಿ, ಇದೆಲ್ಲ ಸ್ವಲ್ಪ ಬಂದಿದೆ ಸರ್. ನಿಂಬೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀರಾ ನಿಮ್ ಭಾಗದಲ್ಲಿ? ಬರುತ್ತೆ ಸರ್. ಬರುತ್ತೆ, ನಮ್ಗೆ ಗಿಡ ಎಲ್ಲ ಕೂಡಿದ್ರದ್ರಿಂದ ಸ್ವಲ್ಪ ಮೇಲೆ ಎಳೋದ್ ಕಷ್ಟ ಚಿಕ್ಕ ಗಿಡ. ಹಾಗೆ ಹಾಗೆ, ನಿಜ. ಕಾಫಿ ತೋಟದಲ್ಲೇ ಬಾಳೆ ಹಾಕೊಂಡಿದ್ದೀರಾ ಅಥವಾ ಪ್ರತ್ಯೇಕವಾಗಿ ಬಾಳೆ ಬೆಳೀತಿದ್ದೀರಾ? ಕಾಫಿ ತೋಟದೊಳಗಿನೂ ಮಧ್ಯ ಮಧ್ಯ ಒಂದೊಂದಿದೆ ದೂರ ದೂರಕ್ಕೆ. ಗದ್ದಲ್ ಮಾತ್ರ ಫುಲ್ ಹಾಕಿದ್ವಿ ಸರ್, ಇವತ್ತೆಲ್ಲ ಮಳೆಲೆಲ್ಲ ಗಾಳಿಗೆಲ್ಲ ಉದ್ರೋಗಿದೆ ಸರ್. ಕೊಡಕ್ಕೆ ಆಗಿಲ್ಲ, ಬಾಳೆಗೊನೆ ಎಲ್ಲ ತುಂಬಾ ಒಂದ್ 50-100 ಗೊನೆ ಎಲ್ಲ ಹಕ್ಕಿ ಪಕ್ಷಿಗಳೆಲ್ಲ ತಿನ್ಕೊಂಡು ಹೋಯ್ತು ಸರ್. ಕೊರೋನಾದಿಂದ ಆಯ್ತಾ ಅಥವಾ ಬೇಡಿಕೆ? ಕೊರೋನಾದಿಂದ ಆಗಿದೆ ಸರ್, ಯಾರು ಬರೋದಿಲ್ಲ ತಗೊಂಡೋಗಕ್ಕೆ. ಹೌದು ಹೌದು, ಮತ್ತೆ ತಗೊಂಡೋಗ ಕೊಡೋಣ ಅಂದ್ರೆ ಮಾರ್ಕೆಟ್ ಇಲ್ಲ, ತಗೊಳ್ಳೋರು ಇಲ್ಲ. ನಿಜ ನಿಜ ನಿಜ, ಹಂಗಾಗಿ ಸುಮಾರು ಲಾಸ್. ದನಕರುಗಳನ್ನ ಇಟ್ಕೊಂಡಿದೀರಾ? ಇಲ್ಲ ಸರ್, ಇದ್ದು ಈಗ ಒಂದ್ 2-3 ವರ್ಷದಿಂದ ಯಾವ್ದು ಇಲ್ಲ, ಎಲ್ಲ ಕೊಟ್ಟಿದೆ. ಫುಲ್ ಗದ್ದೇನೂ ತೋಟ ಮಾಡಿದೀವಿ, ಹಂಗಾಗಿ ಮೇಯ್ಸಕ್ಕೆ ಜಾಗ ಇಲ್ಲ. ಇಷ್ಟ ದನ ಕರು ಕೋಳಿ ಎಲ್ಲ ಸಾಕ್ಬೇಕು ಅಂತ ಅಲ್ವಾ? ಅದ ಟೇಸ್ಟ್ ಇಲ್ಲ ಸರ್, ಎಲ್ಲ ಪ್ರತಿಯೊಂದ್ ಕಡೆನು ಎಲ್ಲ ತೋಟ ಮಾಡಿದ್ದಾರೆ, ಹಂಗಾಗಿ ಇಲ್ಲ. ಅಲ್ಲಿದೆ ನಮ್ ತಂದೆ ಮನೆಯಲ್ಲಿ ಒಂದ್ 15 ದನ ಎಲ್ಲ ಇದೆ ಹಸು. ಹೌದ್ರಾ? ಈಗ್ಲೂ ಇಟ್ಕೊಂಡಿದಾರೆ ಅವರು. ಹೌದ್ರಾ? ಅದನ್ನೆಲ್ಲ ಯಾರು ನೋಡ್ಕೊಳ್ತಾರೆ? ಎಲ್ಲ ತಂದೆ ತಾಯಿ ಅಣ್ಣ ಇದಾರೆ. ಹೌದ್ರಾ? ಶ್ರಮ ಪಡ್ತಾರೆ ಅವರು ತಂದೆ ತಾಯಿ ಈಗ್ಲೂ ಶ್ರಮ ಪಟ್ಟರೆ ಅನುಕೂಲ. ಡೈರಿ ವ್ಯವಸ್ಥೆ ಇದೆ ಅವರಿಗೆ. ಓಹೋ, ನಮಗಾದ್ರೆ ಇಲ್ಲಿ ಡೈರಿ ವ್ಯವಸ್ಥೆ ಇಲ್ಲ, ನಾವೇ ಬಳಕೆ ಮಾಡ್ಕೋಬೇಕಷ್ಟೇ. ಅಣ್ಣನ ಹೆಸರೇನಂದ್ರಿ? ವಸಂತ ಅಂತ. ವಸಂತ, ಅವರೇ ಹತ್ತನ್ನೊಂದು ರಾಸುಗಳನ್ನ ನೋಡ್ಕೊಳ್ತಾರ? ಮೇಸದೆ ಎಲ್ಲ ಇದ್ ಮಾಡೋದೆಲ್ಲ ಅಮ್ಮ ನೋಡ್ಕೊತಾರೆ. ಅಮ್ಮ ಹಾಲ್ ಕರಿಯೋದೆಲ್ಲ ಅಣ್ಣ, ಅವರಿಗೆ ಕೂತ್ಕೊಂಡು ಕರಿಯಕ್ಕಾಗಲ್ಲ ಅಂತ ಅಣ್ಣ ಕರೀತಾರೆ. ಕೂಡಿಗೆ ಸುತ್ತಮುತ್ತ ಹಾಲಿನ ಮಾರಾಟಕ್ಕೂ ತೊಂದರೆ ಇಲ್ಲ, ಮತ್ತೆ ಹಸುಗಳು ಚೆನ್ನಾಗಿ ಬರ್ತಾವಲ್ವ? ರೋಬಸ್ಟ್ ಆ ಕಡೆಗೆಲ್ಲ ಅಷ್ಟು ಚೆನ್ನಾಗಿ ಬರೋದಿಲ್ಲ ಅಂತ ಹೇಳ್ತೀರಾ, ಅಥವಾ ಅರೇಬಿಕನೇ ಉತ್ತಮವಾದ ಬೆಳೆ ಅಂತ ಹೇಳ್ತೀರಾ ನಿಮ್ಮ ಭಾಗದಲ್ಲಿ? ಅರೇಬಿಕನೇ ಒಳ್ಳೇದು ಸರ್, ಇಲ್ಲಿಗೆ ತುಂಬಾ ಶೀತ ಪ್ರದೇಶ ಇರೋದ್ರಿಂದ ಅರೇಬಿಕನೇ ಒಳ್ಳೇದು, ಮಳೆಗೆ ಕರೆಕ್ಟ್ ಸೆಟ್ ಆಗ್ಬಿಡುತ್ತೆ. ಭತ್ತ ಯಾವ್ದು ಬೆಳಿತೀರಿ? ಭತ್ತ ಮೊದ್ಲೆಲ್ಲ ಕ್ಯಾಸ್ರಿನೇ ಆಗೋದು ಸರ್, ಇಲ್ಲಿ ಕ್ಯಾಸ್ರಿ ಮಾತ್ರ ಆಗ್ತಿದ್ರು, ಮತ್ತೆ ಈಗ ಗದ್ದೆ ಮಾಡೋದಿಲ್ಲಲ್ಲ ಸರ್, ಮತ್ತೆ ಅವರು ವಾರಕ್ಕೆ ಕೊಟ್ಟವರು ಕ್ಯಾಸ್ರಿನೇ ಬೆಳೆಯೋದು ಸರ್. ಅದ್ ಬಿಟ್ರೆ ಬೇರೆ ಬೆಳೆ ಬರೋದಿಲ್ಲ ಇಲ್ಲಿ. ಬಿಳಿಯ ಅಂತ ಒಂದ್ ಬರುತ್ತಲ್ಲ ಅದ್ ಬರುತ್ತಂತೆ, ಅದ್ ಬಿಟ್ರೆ ಕ್ಯಾಸ್ರಿ. ಅಂದ್ರೆ ಗದ್ದೆ ಜಾಗದಲ್ಲಿನೂ ತೋಟ ಮಾಡಿದ್ರೆ ಅಡಿಕೆ ಏನಾದ್ರು ಹಾಕಿದಿರಾ? ಇಲ್ಲ ಸರ್, ಹಾಕೋಣ ಅಂತ ಸ್ವಲ್ಪ ತಗೊಂಡ್ ಬಂದಿದ್ದೀನಿ ಮನೆಯಿಂದ ಬುಟ್ಟಿ, ಅದನ್ನು ನರ್ಸರಿ ಮಾಡಿಟ್ಟಿದೀವಿ, ಇನ್ನು ಹಾಕ್ಬೇಕಷ್ಟೇ. ಬಾಳೆ ಎಲ್ಲ ಹೋಯ್ತು ಈಗ, ಇನ್ನ ಸ್ವಲ್ಪ ಬಯಲಾಗಿತ್ತಕ್ಕೆ ಅಡಿಕೆ ಹಾಕೋಣ ಅಂತ ಇದೆ. ಹೇಗೆ ನೀವು ಆಸಕ್ತಿಯಿಂದ ಕೃಷಿಯಲ್ಲಿ ತೊಡಸ್ಕೊಳ್ತೀರಿ, ಈ ಕಡೆ ಮನೆ ಕೆಲಸ ಎಲ್ಲ ನಿಭಾಯಿಸಿಕೊಂಡು? ಕೃಷಿನೇ ನಂಗೆ ಚಿಕ್ಕದ್ರಿಂದ ಸ್ವಲ್ಪ ಇಂಟ್ರೆಸ್ಟ್ ಸರ್. ಅಲ್ಲಿ ತಂದೆ ತಾಯಿಗೆ ಬೆನ್ನೆಲುಬಾಗ್ ನಿಂತಿದೆ, ಎಲ್ಲ ಕೆಲಸ ಮಾಡ್ಕೊಂಡು ಚಿಕ್ಕ ವಯಸ್ಸಿಂದ ಓದ್ಕೊಂಡು ಮಾಡ್ತಾ ಇದ್ದೆ, ಹಂಗಾಗಿ ಕಷ್ಟ ಅಂತ ಏನ್ ಅನ್ಸ್ಲಿಲ್ಲ. ಕೃಷಿ ಕೆಲಸ ಈಸಿನೇ ನಂಗೆ, ಖುಷಿ ಆಗುತ್ತೆ ಅಂದ್ರೆ ಒಳ್ಳೆ ಬೆಲೆ ಸಿಗ್ಬೇಕು ಸರ್ ಅಷ್ಟೇ. ಹೌದು, ನಿಜ, ನಾವು ಮಾಡಿದಕ್ಕೆ ತಕ್ಕ ಬೆಲೆ ಸಿಕ್ಕಿದ್ರೆ ಇನ್ನು ಖುಷಿ ಆಗುತ್ತೆ. ಹೌದು ಹೌದು, ನಿಜ. ನನಗೀಗ ಮಳೆ ಅಂತ ಒಂದ್ 4-5 ದಿವಸದಿಂದ ಹೊರಗಡೆ ಹೋಗಕ್ಕಾಗಿಲ್ಲ, ಬೇಜಾರು. ತುಂಬಾ ಗಾಳಿ ಇರೋದ್ರಿಂದ ಮರ ಎಲ್ಲ ಬೀಳ್ತಾ ಇದೆ, ಹಂಗಾಗಿ ಹೊರಗಡೆ ದಾಟಿಲ್ಲ ಸರ್. ಹೋದ ವರ್ಷಕ್ಕಿಂತ ಈ ಸಾರಿ ಗಾಳಿ ಹೆಚ್ಚಿಗಿದೆ ಅಂತ ಅನ್ಸುತ್ತಲ್ವಾ? ಹೌದು ಸರ್, ಗಾಳಿ ತುಂಬಾ, ಮಳೆ ಗುಂತಲೂ ಜಾಸ್ತಿ ಗಾಳಿ ಇದೆ. ನಿಜ. ಮದುವೆ ಆಗಿ ಎಷ್ಟು ವರ್ಷ ಆಯ್ತಮ್ಮ ಈ ಊರಿಗೆ ಬಂದು ತಾವು? 21 ವರ್ಷ ಆಯ್ತು ಸರ್. 21 ವರ್ಷದಲ್ಲಿ ಹೇಗೆ ಕೃಷಿಯಲ್ಲಿ ನೀವು ಕೆಲಸ ಮಾಡ್ತಾ ಬೆಳವಣಿಗೆ ಆಗಿದ್ದೀರಿ ಅನ್ನೋದನ್ನ ಹೇಳ್ಬೋದಾ? ಆಗೆಲ್ಲ ಬರೀ 5-6 ಚಿನ್ನ ಕಾಫಿ ಕುಯ್ತಾ ಇದ್ವಿ ಸರ್. ಅವಾಗ ಯಾವ್ದೇ ಒಂದ್ ಸ್ಪ್ರೇ ಮಾಡ್ತಿದ್ರು, ಒಂದ್ ಗೊಬ್ಬರ ಹಾಕ್ತಿದ್ರು ಅಷ್ಟೇನೆ. ಈಗೆಲ್ಲ 2-3 ಸ್ಪ್ರೇ ಮಾಡ್ತೀವಿ, ಆಯಿಲ್ 2 ಸ್ಪ್ರೇ ಮಾಡ್ತೀವಿ, ಒಂದು ಬೋಡೋ ಮಾಡ್ತೀವಿ, ಮತ್ತೆ ಕಚ್ಚಿಡ 2 ಮಾಡ್ತೀವಿ, ಮತ್ತೆ ಲಿಂಡನ್ 2 ಮಾಡ್ತೀವಿ, ಗೊಬ್ಬರ 2 ಸರಿ ಹಾಕ್ತೀವಿ. ಸುಣ್ಣನ ಹಾಕ್ತೀರಾ? ಸುಣ್ಣ ಈ ವರ್ಷ ಹಾಕಿದೀವಿ ಸರ್, ಹಾಕಿ ಇರ್ಲಿಲ್ಲ ಅಂತ ತೋಟ ಮಾಡಿದ್ಮೇಲೆ ಈ ವರ್ಷ ಹಾಕಿದೀವಿ ಸರ್. ಇವಾಗೆಲ್ಲ ಸ್ವಲ್ಪ ಇಳುವರಿ ಜಾಸ್ತಿ ಆಗಿದೆ, ಹಾಗೆಲ್ಲ ಬರೀ 1 ವರ್ಷ 6 ಚೀಲ, 1 ವರ್ಷ 12 ಚೀಲ ಅಷ್ಟು ಆಗುತ್ತೆ ಸರ್. ಅಷ್ಟೇ. ಎಷ್ಟೆಕರೆಗೆ? 3 ಎಕರೆಗೆ, 1 ಎಕರೆ ಗದ್ದೆ. 3 ಎಕರೆಗೆ 6-7-8 ಚೀಲ ಆಗ್ತಿತ್ತು, ಈಗ ಆಗುತ್ತೆ ಸರ್ 40-50 ಚೀಲ. ನೋಡಿ, ಇದಕ್ಕೆ ಕಾರಣ ಏನಂದ್ರೆ ನಿಮ್ಮ ಪರಿಶ್ರಮ, ನಿಮ್ಮ ಕಾಳಜಿ ಅಲ್ವಾ? ಹೌದು ಸರ್, ಹೌದು. ಒಂದೊಂದು ಗಿಡನೂ ಅಚ್ಚುಕಟ್ಟಾಗಿ ಕಾಳಜಿಯಿಂದ ಬೆಳೆತ ಹೋದ್ರೆ ಒಳ್ಳೆ ಫಸಲು ಬರುತ್ತೆ, ಅನುಕೂಲ ಆಗ್ತದೆ ಅಲ್ವಾ? ಹೌದು ಹೌದು. ಆಮೇಲೆ ನೀವು ನಿಮ್ಮ ಯಜಮಾನರು ಮಕ್ಕಳು ಎಲ್ಲರೂ ಸೇರಿಕೊಂಡು ಕೆಲಸ ಮಾಡ್ತಾ ಹೋದ್ರೆ ಆಳು ಕಾಳುಗಳ ಮೇಲೆ ಹೆಚ್ಚು ಖರ್ಚು ಆಗುದಿಲ್ಲ ಸರ್? ಜಾಸ್ತಿ ಡಿಪೆಂಡ್ ಆಗೇ ಇಲ್ಲ, ಎಲ್ಲ ನಾವೇ ಟೈಮ್ ಟೈಮ್ ಕರೆಕ್ಟ್ ಆಗಿ ಮಾಡ್ತಾನೆ ಇರ್ತೀವಿ. 9 ಗಂಟೆಯಿಂದ ಸಂಜೆ 4:30-5 ಗಂಟೆವರೆಗೂ ಮಾಡ್ತೀವಿ. ಓಹೋ, ನೋಡಿ, ಕೈ ತುಂಬಾ ಕೆಲಸ ಮಾಡಿದ್ರೆ 6 ಗಂಟೆನೂ ಆಗುತ್ತೆ ಸರ್. ಕೈ ತುಂಬಾ ಕೆಲಸ ಮಾಡಿದ್ರೆ ಕೃಷಿಯಲ್ಲಿ ಕಲ್ಯಾಣರಾಗ್ಲಿಕ್ಕೆ ಅನುಕೂಲ ಇದೆ ಅಲ್ವಾ? ಹೌದು ಹೌದು. ನೀವು ಬಹಳ ಇಷ್ಟಪಟ್ಟು ಮಾಡುವ ಕೆಲಸಗಳು ಏನ್ರಮ್ಮ? ಎಲ್ಲದಕ್ಕೂ ಇಷ್ಟಪಟ್ಟು ಮಾಡ್ತೀವಿ ಸರ್. ಕಷ್ಟ ಏನಾಗೋದಿಲ್ಲ, ಕಪಾತ್ ಒಂದು ಕಷ್ಟ ಆಗುತ್ತೆ ನನಗೆ, ಮತ್ತೆ ನಮ್ಮ ಫುಲ್ ಕಪಾತ್ ತೋಟ ಇಡಿ. ಆ ಸೀಸನ್ ಅಲ್ಲಿ ನಾವು ಬೇಳೆ ಹರಕದಲ್ಲಿ ಇರುತ್ತೆ, ಕಾಫಿ ಕುಯ್ದು ಬಿದ್ದಿರುತ್ತಲ್ಲ, ಅದೇ ಹೇಳ್ತೀವಿ ಸರ್. ಆಗ ಅವರು ಹಿಂದೆ ಕಪಾತ್ ಮಾಡ್ಕೊಂಡ್ ಬಂದ್ಬಿಡ್ತಾರೆ. ಹಾಗೆ ಗಿಡ ಕಪಾತು. ಮರ ಕಪಾತಿಗೆ ಬೇರೆಯವ್ರನ್ನ ಬಳಸ್ಕೊಂತೀರಾ? ಬೇರೆಯವ್ರನ್ನ ಜನ ಕರ್ಕೊಳ್ತೀವಿ, ಮತ್ತೆ ಅವರದನ್ನ ನಾವೇ ಸರ್. ನೀವೆಲ್ಲ ಬೇಳೆ ಏನ್ ಮಾಡ್ತೀರಾ ಅಥವಾ ಉಂಡೆ ಕಾಫಿನ ಮಾಡಿ ಮಾರಾಟ ಮಾಡ್ತೀರಾ? ಬೇಳೆ ಮಾಡ್ಕೊಳ್ಳಿಕ್ಕೆ ನಿಮ್ಮಲ್ಲೇ ಏನಾದ್ರು ಯಂತ್ರ ಇಟ್ಕೊಂಡಿದ್ದೀರಾ ಅಥವಾ ಅಕ್ಕಪಕ್ಕದಲ್ಲಿ ಇದೆಯಾ? ನಮ್ಮೂರಲ್ಲೇ ಪಕ್ಕದ ಇದ್ರಲ್ಲಿ ಇದೆ, ಸ್ವಲ್ಪ ದೂರ ಹೋಗ್ಬೇಕಷ್ಟೇ. ಓ, ಸರಿನೇ, ಅನುಕೂಲ ಆಗ್ತದಲ್ವಾ? ಸ್ವಲ್ಪ ಮಾಡ್ಸ್ಕೊಂಡ್ ಬರ್ತೀವಿ. ಈಗ ಬೇಳೆ ಮಾಡೋದ್ರಿಂದ ಏನ್ ಅನುಕೂಲ, ಉಂಡೆ ಕಾಫಿ ಮಾಡೋದ್ರಿಂದ ನೀವು ಕಂಡಿರುವ ಅನುಕೂಲ ಅನಾನುಕೂಲ ಏನೇನಂತ ಹೇಳ್ಬೋದಾ? ಬೇಳೆ ಮಾಡೋದ್ರಿಂದ ಒಣಗಿಸ್ಲಿಕ್ಕೂ ಈಸಿ ಆಗುತ್ತೆ, ಮತ್ತೆ ರೇಟ್ ತುಂಬಾ ಚೆನ್ನಾಗಿ ಸಿಗುತ್ತೆ ಸರ್. ಮತ್ತೆ ಈಗ ಉಂಡೆ ಕಾಪಿಗೆ ರೇಟ್ ಇಲ್ಲಲ್ಲ ಸರ್, ಅರ್ಧಕ್ಕರ್ಧನೂ ರೇಟ್ ಇಲ್ಲ, ಮತ್ತೆ ಲಾಸ್ ಆಗುತ್ತೆ. ನಾವು ಹಣ್ಣನ್ನ ಎರಡ್ ಟ್ರಿಪ್ ಕುಯ್ದು ಬೆಳೆ ಮಾಡಿಸ್ತೀವಿ, ಒಳ್ಳೆ ಇಳುವರಿ ಬರುತ್ತೆ ಸರ್. ಅದೇ ಸೆಲೆಕ್ಷನ್ ಆಗಿರೋದ್ರಿಂದ ಒಳ್ಳೆ ಚೆನ್ನಾಗಿ ಇಳುವರಿ ಬರುತ್ತೆ. ಓಹೋ, ಹಾಗೆ ಬೆಳೆ ಮಾಡಿಸಿದ ಬಳಿಕ ಸಿಪ್ಪೆನ ವಾಪಸ್ ತಗೊಂಡ್ಬರ್ತೀರ ಹೇಗೆ? ಇಲ್ಲ ಸರ್, ಅವ್ರಿಗೇನೆ, ಅವರು ತೋಟಕ್ಕೆ ಮಾರೋದೆಲ್ಲ ಮಾಡ್ತಾರೆ ಫಲಕ್ನವರು. ಓಹೋ, ಸರಿನೇ. ಗೊಬ್ಬರ ಆಗುತ್ತಲ್ವಾ? ಹಾ, ಒಳ್ಳೆ ಗೊಬ್ಬರ ಅಂತ ಸರ್. ನಿಜ, ಕಾಫಿ ಚೆನ್ನಾಗಿ ಕಾಳಜಿಯಿಂದ ಬೆಳೆದ್ರೆ ಇಳುವರಿ ಹೆಚ್ಚಾಗುತ್ತೆ ಅನ್ನೋ ತರ ನೀವು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರಿ. ಸಹಜ, ಅದು ಕಾಳಜಿ ಕೊಟ್ಟಷ್ಟು ಇಳುವರಿ ಹೆಚ್ಚಿಗೆ ಸಿಕ್ಕೇ ಸಿಗುತ್ತೆ ಅಲ್ವಮ್ಮ? ಒಳ್ಳೆ ತಲೆನೂ ಆಗ್ಬೇಕು, ಮತ್ತೆ ಗಿಡ ಚೆನ್ನಾಗಿ ನೋಡ್ಕೋಬೇಕು ನಾವು ಲಿಂಡನ್ ಬಿದ್ದು. ಹಾ ಹಾ ಹಾ, ನಾವು ಗಿಡ ಹೊರ್ದು ಮಳೆಯಲ್ಲೆಲ್ಲ ಚೆನ್ನಾಗಿ ಲಿಂಡನ್ ಉಚ್ಕೊಳ್ತೀವಿ ಸರ್. ಹಾ ಹಾ, ಹಾಗಾಗಿ ಗಿಡ ಬೋರ್ ಏನು ಆಗೋದಿಲ್ಲ. ಓಕೆ, ಕಾಳುಮೆಣಸು ಎಷ್ಟು ಬಳ್ಳಿ ಇದೆ? ಕಾಳುಮೆಣಸು ಬಳ್ಳಿ ಪ್ರತಿ ಒಂದು ಮರದಲ್ಲಿ ಇದೆ ಸರ್, ಆದ್ರೆ ಹೂವು ಆಗುತ್ತೆ, ಗಾಳಿ ಹೊಡೆತ ತುಂಬಾ ಇರೋದ್ರಿಂದ ಎಲ್ಲ ಉದುರೋಗ್ಬಿಡುತ್ತೆ. ಓಹೋ, ಗಾಳಿ ಹೊಡೆತಕ್ಕೆ ಗಾಳಿ. ನಮಗೆಲ್ಲ ಒಂದ್ 50 kg ಸರ್, ನಮ್ಮ ಇಲ್ಲಿ ಒಂದಿಷ್ಟು ಹೊಟ್ಟಾರಕ್ಕೆ ನಮ್ಮಿಂದ ಸ್ವಲ್ಪ ಕೆಳಗಡೆ ಎಲ್ಲ ಗುಂಡಿ ಆತರ ಪ್ಲೇಸ್ ಇದೆ. ಬೇರೆಯವರಿಗೆ ಅವ್ರಿಗೆ ಚೆನ್ನಾಗುತ್ತೆ. ಓ, ಗಾಳಿ ಹೊಡೆತಕ್ಕೆ ಕಾಳುಮೆಣಸು ನಲಗಿ ಹೋಗ್ಬಿಡುತ್ತಾ? ಅದು ಹೂವು ಗೆರೆ ಆಗಿರುತ್ತಲ್ಲ, ಅದು ಉದುರೋಗುತ್ತೆ ಸರ್, ಕೆಂಪಾಗ್ಬಿಟ್ಟು. ಓಹೋ, ಸರಿನೇ. ಎಲ್ಲ ಫುಲ್ ಗಿಡದ ಬಡ್ಡೆ ಎಲ್ಲ ಸುರಿದು ಬಿಡುತ್ತೆ. ಹಂಗಾಗಿ ನಮಗೆ ಮೆಣಸು ಆಗೋದಿಲ್ಲ ಸರ್, ಬರೀ ಕಾಫಿ ಅಂದ್ರಲ್ಲೇ. ಮತ್ತೆ ಮನೆ ಬಳಕೆಗೆ ಬಾಳೆಲ್ಲಿ ಸ್ವಲ್ಪ ಸಿಗೋದು, ಮಳೆ ಲಾಕ್ಡೌನ್ ದಿವಸದಿಂದ ಸ್ವಲ್ಪ ಕಡಿಮೆ ಆಯ್ತು. ಹೌದು, ಎಂತ ಬಾಳೆ ಬೆಳಿತೀರಿ ತೋಟದಲ್ಲಿ? ಪುಟ್ಟು ಬಾಳೆ, ಅದೇ ಹೂ ಬಾಳೆ, ಮತ್ತೆ ಕೆಂಪು ಬಾಳೆ, ಒಂದು ರಾಜ ಬಾಳೆ ಅಂತ ಬರುತ್ತಲ್ಲ ಸರ್, ಅದು ನಾಲ್ಕು ಬುಡ ಇದೆ, ಮತ್ತೆ ಮರ ಬಾಳೆ ಅಷ್ಟೇ, ಮತ್ತೆ ಇದು ಸಾಂಬಾರ್ ಬಾಳೆ ಇದೆ. ಓ, ಸರಿನೇ. ಇದೆಲ್ಲದನ್ನು ಕಾಫಿ ತೋಟದಲ್ಲೇ ಬೆಳೆಸ್ಕೊಂಡಿದ್ರಿ ಅಲ್ವಾ? ಮಧ್ಯೆ ಮಧ್ಯೆ ದೂರ ದೂರಕ್ಕೆ ಹಾಕ್ತಿದೀವಿ ಸ್ವಲ್ಪ ಬಯಲಾಗಿದ್ದಕ್ಕೆ. ನಿಜ ನಿಜ, ಮರಗಳಿಲ್ದೆ ಹಾಕ್ತೀವಿ, ಮತ್ತೆ ಗದ್ದಲ್ಲಿ ಹಾಕಿದೀವಿ ಒಂದು ಮೂರ್ ಮೂರ್ ಗಿಡಕ್ಕೆ ಸಾರಿಗೆ ಒಂದೊಂದು ಕೊಟ್ಟಿದೀವಿ ಸರ್. ಹೀಗೆ ಅಂತ ಹಾಕಿದ್ರು ಗದ್ದಲ್ಲಿ ಸ್ಟಾರ್ಟಿಂಗ್, ಈಗ ಇಂದ ಅದನ್ನ ತೆಗೆದು ಅಡಿಕೆ ಹಾಕೋಣ ಅಂತ ಪ್ಲಾನ್ ಇದೆ ಸರ್. ಅಡಿಕೆ ಈಗಾಗಲೇ ಹಾಕೊಂಡಿದೀರಾ? ಅದೇ ನರ್ಸರಿ ಮಾಡಿದೀವಿ ಸರ್. ಅಂದ್ರೆ ದೊಡ್ಡ ಮರಗಳು ಇಲ್ಲ ನಿಮ್ ತೋಟದಲ್ಲಿ ಅಲ್ವಾ? ನಾಲ್ಕೈದು ಇದೆ, ಒಂದು ಸ್ಟಾರ್ಟಿಂಗ್ ಅಲ್ಲಿ ಹಾಕಿದ್ದು ಮರ ಒಂದು ನಾಲ್ಕೈದು ಇದೆ, ಅದರಲ್ಲಿ ಫಸಲು ಬಿಡ್ತಾ ಇದೆ ಈಗ. ಓಹೋ, ಅಡಿಕೆಗೆ ಒಳ್ಳೆ ಬೆಲೆ ಬಂದಿರೋದ್ರಿಂದ ಸ್ವಲ್ಪ ದುಡ್ಡು ಮಾಡ್ಕೋಬಹುದು, ಆಮೇಲೆ ಕಾಳಜಿನ ಅಷ್ಟಕ್ಕಷ್ಟೇ. ಏನು ಕಾಲದಲ್ಲಿ ನಮಗೆ ಕೆಲಸ ಮಾಡಕ್ ಆಗದಿದ್ದಾಗ ಎಲ್ಲ ಉಪಯೋಗ ಆಗುತ್ತಲ್ಲ ಸರ್. ಹೌದು ಹೌದು, ನಿಜ. ಚೆನ್ನಾಗಿ ಕೆಲಸಗಳನ್ನ ಮಾಡ್ತಾ ಹೋದ್ರೆ ಬದುಕು ಕುಟುಂಬ ಬೆಳವಣಿಗೆ ಆಗುತ್ತೆ ಅಲ್ಲ ರಮ? ಹೌದು ಸರ್. ನಮ್ಮ ರೇಡಿಯೋವನ್ನ ಎಷ್ಟು ವರ್ಷದಿಂದ ಕೇಳ್ತಿದ್ರಿ? ಮೊದಲು ಚಿಕ್ಕ ವಯಸ್ಸಲ್ಲೆಲ್ಲ ಕೇಳ್ತಿದ್ವಿ ತುಂಬಾ ಟೈಮ್ ತಂದೆ ಮನೇಲಿದ್ದಾಗ, ಮತ್ತೆ ಇಲ್ಲಿ ಬಂದ್ಮೇಲೆ ಸ್ವಲ್ಪ ಕಾಂಟ್ಯಾಕ್ಟ್ ಬಿಟ್ಟೋಗಿತ್ತು, ಈಗ ಒಂದೆರಡು ವರ್ಷದಿಂದ ಮಳೆ ಜೋರಾಗಿದ್ದನ್ನ ತಗೊಂಡಿದ್ದೀವಿ ಸರ್. ಓಹೋ, ಅಂದ್ರೆ ಮಳೆ ಜೋರ್ ಇದ್ದಾಗ ನೆಟ್ವರ್ಕ್ ಕರೆಂಟ್ ಎಲ್ಲದು ಹೋಗ್ಬಿಡುತ್ತೆ, ರೇಡಿಯೋ ಮಾತ್ರ ನಿಮಗೆ ಅನುಕೂಲ ಅಲ್ವಾ? ಹೌದೌದು ಸರ್. ನೀವು ಮದುವೆ ಆದ್ಮೇಲೆ ತೋಟ ಮಾಡ್ತಾ ಮಾಡ್ತಾ ಮತ್ತೇನಾದ್ರೂ ಆಸ್ತಿ ಮಾಡಿದ್ರೆ ಅಥವಾ ಹೇಗೆ ಹೇಗೆ ಬೆಳವಣಿಗೆಯನ್ನ ಕಂಡುಕೊಂಡಿದ್ರಿ ಹೇಳಿ? ಇಲ್ಲ ಸರ್, ಒಂದ್ ಮನೆ ಮಾಡಿದ್ವಿ ಅಷ್ಟೇ. ಮನೆ ಒಟ್ಟಿಗೆ ಅಂತ ಒಡಮನೆ ಅಂತ ಇತ್ತು, ಅದನ್ನ ತೆಗ್ದು ಈಗ ಸಪರೇಟ್ ಆಗಿ ಮನೆ ಮಾಡ್ಕೊಂಡಿದೀವಿ. ಮನೆ ಮಾಡೋದು ಸುಲಭ ಅಲ್ಲ, ಲಕ್ಷಾಂತರ ರೂಪಾಯಿ ದುಡ್ಡು ಬೇಕಲ್ರಮ್ಮ? ಹೌದೌದು ಸರ್, ನಾವೆಲ್ಲ ಕಾಸಿದ್ರಲ್ಲೇ ಉಳಿಸ್ಬಿಟ್ಟು ಮಾಡೋದಲ್ಲ ಸರ್, ಮಕ್ಳು ಓದಿಸ್ಬೇಕು, ಜಾಗ ಏನ ತೆಗ್ದಿಲ್ಲ. ನಮ್ಮ ಯುವತಿಯರಿಗೆ ಹೆಣ್ಮಕ್ಳಿಗೆ ಏನ್ ಹೇಳಿಕ್ ಇಷ್ಟಪಡ್ತೀರಿ ನೀವು ಕೃಷಿ ಕುಟುಂಬದಲ್ಲಿ ಇದ್ಕೊಂಡು ಕೃಷಿ ಕೆಲಸಗಳನ್ನ ಮಾಡ್ತಾ? ಕೆಲಸ ಇಂಟ್ರೆಸ್ಟ್ ಇಟ್ ಮಾಡಿದ್ರೆ ಯಾವ ಕೆಲಸ ಆದ್ರೂ ಒಳ್ಳೆ ಫಲ ಕೊಡುತ್ತೆ ಅಂತ ಅನ್ಕೊಳ್ತೀನಿ ಸರ್. ಶ್ರಮ ಪಡ್ಬೇಕು, ತುಂಬಾ ಹಾರ್ಡ್ ವರ್ಕ್ ಇರುತ್ತೆ, ಯಾವ ಕಂಪ್ನಿ ಕೆಲಸಗಿಂತ ಕಡಿಮೆ ಇರಕ್ಲ ತೋಟದ ಕೆಲಸ, ಎನಿ ಟೈಮ್ ಕೆಲಸ. ನಿಜ, ಎಷ್ಟು ನಾವು ಕೆಲಸ ಮಾಡ್ತೀವಿ ಅಷ್ಟೇ ಪ್ರತಿಫಲ ಉಂಟು ಅಂತ ಹೇಳಕ್ ಇಷ್ಟಪಡ್ತೀನಿ. ಹೌದು, ಒಳ್ಳೆ ಮಾತು ಹೇಳಿದ್ರೆ, ಎಷ್ಟು ನಾವು ಕೆಲಸ ಮಾಡ್ತೀವಿ ಅಷ್ಟು ಪ್ರತಿಫಲ ಅಲ್ವಾ? ಚೆನ್ನಾಗಿ ಮಾತಾಡಿದ್ರಿ, ನಿಮ್ಮ ಅನುಭವಗಳನ್ನ ಹಂಚಿಕೊಂಡ್ರಿ ಅಮ್ಮ, ಧನ್ಯವಾದಗಳು. ನಮಸ್ಕಾರ. ಕೇಳುಗರೆ, ಇದುವರೆಗೆ ಸೋಮಾರ್ಪೇಟೆ ತಾಲೂಕು ಕೆರೆಗುಂದೂರು ಗ್ರಾಮದ ಬಡಗಿಮನೆ BS ಭಾನುಮತಿ ಅವರ ಜೊತೆಗೆ ನಾವು ಅವರ ಕೃಷಿ ಅನುಭವಗಳ ಕುರಿತಂತೆ ಆಲಿಸಿಕೊಂಡ್ರಿ. ಇದುವರೆಗೆ ಕೃಷಿಯಲ್ಲಿ ನಿರತರಾದ ನಾರಿಯರ ಕಾಯಕವನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ ಮೂಡಿಬಂತು. ನಿರ್ಮಾಣ ವಿಜಯ್ ಅಂಗಡಿ. ಈಗ ಕೇಳುವ ಕೃಷಿ ಮಾಹಿತಿ. ಭಾರತೀಯ ರೈತ ಒಬ್ಬ ವಿಜ್ಞಾನಿ ಅಂತ ಹೇಳೋದಕ್ಕೆ ನಾನು ಈ ಸಮಯದಲ್ಲಿ ಇಷ್ಟಪಡ್ತೇನೆ. ಇಡೀ ಭಾರತ ದೇಶದಲ್ಲಿ ಬಹುಶಃ ಪಾರಂಪರಿಕ ಜ್ಞಾನ ಏನಿದೆ ನಮ್ಮ ಕೃಷಿ ಬಗ್ಗೆ ಅದು ಅತ್ಯುನ್ನತ ಮಟ್ಟದಲ್ಲಿದೆ. ಇತ್ತೀಚಿನ ದಿನಗಳಲ್ಲಿ ನಾವು ಪಾರಂಪರಿಕ ಜ್ಞಾನವನ್ನ ಹೇಗೆ ಪ್ರೆಸೆಂಟ್ ವಿಜ್ಞಾನಕ್ಕೆ ಅಂದ್ರೆ ಹೌ ಟ್ರೆಡಿಷನಲ್ ನಾಲೆಜ್ ಕುಡ್ ಬಿ ಬ್ಲೆಂಡೆಡ್ ವಿತ್ ದಿ ಎಕ್ಸಿಸ್ಟಿಂಗ್ ಮಾಡರ್ನ್ ಸೈನ್ಸ್ ಅನ್ನೋದರ ಬಗ್ಗೆ ನಾವು ಸ್ವಲ್ಪ ಗಮನವನ್ನ ಹರಿಸಬೇಕಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಪ್ರಧಾನಮಂತ್ರಿಯವರು 2 ವರ್ಷದ ಕೆಳಗಡೆ ಹೇಳಿದರು, ಬೈ 2022 ವಿ ಹ್ಯಾವ್ ಟು ಡಬಲ್ ದಿ ಫಾರ್ಮರ್ಸ್ ಇನ್ಕಮ್ ಅಂತ ಹೇಳಿ, ಅಂದ್ರೆ ಆದಾಯವನ್ನ ದ್ವಿಗುಣಗೊಳಿಸೋದು ಹೇಗೆ ಅಂತ ಹೇಳಿ. ಅದರ ಬಗ್ಗೆ ವಿ ಪ್ರಿಪೇರ್ಡ್ ಎ ಡಾಕ್ಯುಮೆಂಟ್ ಅಂಡ್ ವಿ ಕಾಂಟ್ರಿಬ್ಯೂಟೆಡ್ ಲಾಟ್ ಮೆನಿ ವೇಸ್ ಅಂಡ್ ಮೀನ್ಸ್ ಟು ಅಚೀವ್ ದಿಸ್. ಅದರಲ್ಲಿ ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟದಲ್ಲಿರುವಂತದ್ದು, ಇದು ನಮ್ಮ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ದೆಹಲಿಯ ಕೆಳಗಡೆ ಇದೆ. ಸುಮಾರು 100 ಸಂಸ್ಥೆಗಳು ಇದರ ಕೆಳಗಡೆ ಇದೆ, ಬೇರೆ ಬೇರೆ ಕ್ರಾಪ್ ಅಲ್ಲಿ ಕೆಲಸ ಮಾಡ್ತಾ. ನಮ್ಮ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆಯಿಂದ ಭಾರತದ ಎಕಾನಮಿಗೆ ಎವ್ರಿ ಇಯರ್ ವೆನ್ ವಿ ಕ್ಯಾಲ್ಕುಲೇಟೆಡ್ ಲಾಸ್ಟ್ ಇಯರ್ ಅವರ್ ಎಕನಾಮಿಕ್ ಇಂಪ್ಯಾಕ್ಟ್ ವಾಸ್ ಟು ದಿ ಟ್ಯೂನ್ ಆಫ್ ಅಬೌಟ್ 13,220 crores. ವಿ ಹ್ಯಾವ್ ಫ್ರಮ್ ದಿ ಇನ್ಸ್ಟಿಟ್ಯೂಟ್ ರಿಲೀಸ್ಡ್ 125 ವೆಜಿಟೇಬಲ್ ವೆರೈಟೀಸ್. ಟುಡೇ ಮೆನಿ ಆಫ್ ದಿ ವೆಜಿಟೇಬಲ್ ವೆರೈಟೀಸ್, ಹೆಚ್ಚಿನ ಕಡೆ ನಾನು ಹೋದಾಗ ಸಾವಯವ ಕೃಷಿಗೆ ಒತ್ತು ಕೊಡಬೇಕು, ರೈತ ಸಾವಯವ ಕೃಷಿಯನ್ನೇ ಮಾಡಬೇಕು, ಹಾಗಿದ್ರೆ ಕನ್ಸ್ಯೂಮರ್ಸ್ ಗೆ ಕೂಡ ಅದರ ಬೆನಿಫಿಟ್ ಆಗುತ್ತೆ ಅಂತ ಹೇಳ್ತಾರೆ. ಅದರಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಬಯೋಪೆಸ್ಟಿಸೈಡ್ಸ್ ಆಗಲಿ ಸಾಕಷ್ಟು ಸಾವಯವ ಬೇಸ್ಡ್ ಪೆಸ್ಟಿಸೈಡ್ಸ್ ಇಂಥದನ್ನೆಲ್ಲ ಪ್ರಮೋಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ, ಮಾಡಿದ್ದಾರೆ. ಫೇರ್ಲಿ ವಿ ಹ್ಯಾವ್ ಬಿನ್ ಸಕ್ಸಸ್ಫುಲ್ ಇನ್ ಸಮ್ ಆಫ್ ದಿ ಕ್ರಾಪ್ಸ್. ಆದ್ರೆ ಆ ಸಾವಯವ ಕೃಷಿಯನ್ನ ವಿ ಕೆನಾಟ್ ಟೇಕ್ ಇಟ್ ಟು ಎವ್ರಿ ಕ್ರಾಪ್, ಫಸ್ಟ್ ಅದನ್ನ ತಿಳ್ಕೊಳ್ಬೇಕು. ಎರಡನೇದು, ಫ್ರಮ್ ದಿ ಇನ್ಸ್ಟಿಟ್ಯೂಟ್ ಸೈಡ್ ವಾಟ್ ಎಕ್ಸಾಕ್ಟ್ಲಿ ವಿ ಹ್ಯಾವ್ ಡನ್ ಟುಡೇ, ವಿ ಹ್ಯಾವ್ ಕಾನ್ಸಂಟ್ರೇಟೆಡ್ ಆನ್ ರೆಸಿಸ್ಟೆನ್ಸ್ ಬ್ರೀಡಿಂಗ್ ಪ್ರೋಗ್ರಾಮ್. ಅಂದ್ರೆ ನಾವು ಡೆವಲಪ್ ಮಾಡುವಂತ ತಳಿಗಳು ಏನಿದೆ ಅದು ರೋಗ ನಿರೋಧಕ ಶಕ್ತಿಯನ್ನ ಹೊಂದಿರಬೇಕು ಅಂತ ಹೇಳುವಂತ ದೃಷ್ಟಿಯಿಂದ ಸಾಕಷ್ಟು ತರಕಾರಿ ತಳಿಗಳನ್ನ ನಾವು ಬಿಡುಗಡೆ ಮಾಡಿದ್ದೇವೆ. ಇವತ್ತು ನಮ್ಮ ಅರ್ಕ ರಕ್ಷಕ್ ಅಂತ ಹೇಳಿ ಒಂದೇ ಒಂದು ಟೊಮ್ಯಾಟೊ ತಳಿ ಭಾರತದ 23 ರಾಜ್ಯಗಳಲ್ಲಿ ಬೆಳೆಯಲ್ಪಡ್ತಾ ಇದೆ. ಅಂಡ್ ರೀಸೆಂಟ್ಲಿ ವೆನ್ ವಿ ಕ್ಯಾಲ್ಕುಲೇಟೆಡ್ ಇಟ್ಸ್ ಇಂಪ್ಯಾಕ್ಟ್ ಈಸ್ ಟು ದಿ ಟ್ಯೂನ್ ಆಫ್ ಅಬೌಟ್ 600 crores. I think we will be successful down the line in another couple of years. ನಾನು ಇದನ್ನ ಯಾತಕ್ಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಆರೆಂಜ್ ಪ್ಲಾಂಟ್ಸ್ ಟುಡೇ ಗ್ರೋಯಿಂಗ್ ಇನ್ ಸೇಲಂ, ವಿಚ್ ಇಸ್ ಕಾಲ್ಡ್ ಎಸ್ ಕಮಲ, ದಿ ಮೆಟೀರಿಯಲ್ ಹ್ಯಾಸ್ ಗಾನ್ ಫ್ರಮ್ ದಿ ಚಟ್ಟಳ್ಳಿ ಸ್ಟೇಷನ್. ಸೊ ಸಮ್ವೇರ್ ಡೌನ್ ದಿ ಲೈನ್ ವಿ ಹ್ಯಾವ್ ಟು ಮೇಕ್ ಎ ಸೆಲ್ಫ್ ಎನ್ಕ್ವೈರಿ ಎಸ್ ಟು ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ಡ್ ಹಿಯರ್. ನಾವು ಏನ್ ಮಾಡ್ತಾ ಇದ್ದೇವೆ ಈ ಸಂಶೋಧನಾ ಕೇಂದ್ರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಅಂತ ಹೇಳಿದ್ರೆ, ವಿ ಆರ್ ಗಿವಿಂಗ್ ಎ ಸ್ಟ್ರೆಸ್ ಫಾರ್ ಕ್ರಾಪ್ ಡೈವರ್ಸಿಟಿ. ಎವ್ರಿವೇರ್ ಚೇಂಜ್ ಆಫ್ ಕ್ಲೈಮೇಟ್ ಈಸ್ ಹ್ಯಾಪನಿಂಗ್. ವಿತ್ ದಿ ಚೇಂಜ್ ಆಫ್ ಕ್ಲೈಮೇಟ್ ವಿ ಕೆನಾಟ್ ಬಿ ಓವರ್ ಡಿಪೆಂಡೆಂಟ್ ಆನ್ ಕಾಫಿ ಅಲೋನ್. ಇಟ್ ಡಸಂಟ್ ಮೀನ್ ದಟ್ ವಿ ನೀಡ್ ಟು ಟೇಕ್ ಇಟ್ ಔಟ್. ಐ ಆಮ್ ನಾಟ್ ಸೇಯಿಂಗ್ ದಟ್. ಲೆಟ್ ಅಸ್ ಗ್ರೋ ಕಾಫಿ, ಬಟ್ ದಿ ಅಟ್ ದಿ ಸೇಮ್ ಟೈಮ್ ಲೆಟ್ ಅಸ್ ಟ್ರೈ ಟು ಸಿ ವಾಟ್ ಅದರ್ಸ್ ಕ್ಯಾನ್ ಬಿ ಡನ್. ಎ ಸ್ಟೆಪ್ ಇನ್ ದಿ ರೈಟ್ ಡೈರೆಕ್ಷನ್ ಹ್ಯಾಸ್ ಬಿನ್ ಟೇಕನ್ ಬೈ ಅವರ್ ಕೆವಿಕೆ ಇನ್ ಗೋಣಿಕೊಪ್ಪಲು, ಎನ್ FPO ಹ್ಯಾಸ್ ಬಿನ್ ಪ್ರಮೋಟೆಡ್. ನೌ ದಿ ಥಿಂಕಿಂಗ್ ಇಸ್ ದಿಸ್, ಒನ್ ಇಸ್ ಕ್ರಾಪ್ ಡೈವರ್ಸಿಟಿ, ಸೆಕೆಂಡ್ ಥಿಂಗ್ ಇಸ್ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್. ನೌ ರೀಸೆಂಟ್ಲಿ ವಿ ಹ್ಯಾಡ್ ಒನ್ ಡೈವರ್ಸಿಟಿ ಫೇರ್ ಅಟ್ ಬ್ಯಾಂಗ್ಳೂರ್ ಇನ್ 2 places, ಒನ್ ಇನ್ ದಿ ಇನ್ಸ್ಟಿಟ್ಯೂಟ್ ಅಂಡ್ ಒನ್ ಅಟ್ ಚಿತ್ರಕಲಾ ಪರಿಷತ್ ಇನ್ ಬ್ಯಾಂಗ್ಳೂರ್, ವೇರ್ ಇನ್ ವಿ ಡಿಸ್ಪ್ಲೇಡ್ ದಿ ಡೈವರ್ಸಿಟಿ ದಟ್ ವಿ ಆರ್ ಹ್ಯಾವಿಂಗ್ ಇನ್ ಮ್ಯಾಂಗೋ. ವಿ ಹ್ಯಾವ್ ಇನ್ ದಿ ಇನ್ಸ್ಟಿಟ್ಯೂಟ್ ಎ ಕಲೆಕ್ಷನ್ ಆಫ್ ಅಬೌಟ್ 728 ವೆರೈಟೀಸ್ ಆಫ್ ಮ್ಯಾಂಗೋ ಟುಡೇ ವಿತ್ ಆಲ್ ದಿ ಪಾಸ್ಪೋರ್ಟ್ ಡೇಟಾ. ಇಫ್ ಎ ಫಾರ್ಮರ್ ಲೂಸಸ್ ದಿ ನೇಟಿವ್ ವೆರೈಟಿ ಆಫ್ ಮ್ಯಾಂಗೋ, ಹಿ ಕ್ಯಾನ್ ಕಮ್ ಬ್ಯಾಕ್ ಟು ಹೌಸ್ ಅಂಡ್ ಟೇಕ್ ದಿ ಮೆಟೀರಿಯಲ್. ಸೇಮ್ ವೇ ವಿ ಆರ್ ಡೂಯಿಂಗ್ ಇಟ್ ಇನ್ ಜಾಕ್ ಫ್ರೂಟ್. ನೌ ವೆನ್ ವಿ ವರ್ ಡಿಸ್ಕಸಿಂಗ್ ಅಬೌಟ್ ಜಾಕ್ ಫ್ರೂಟ್, ದೇರ್ ಆರ್ ಫ್ಯೂ ಫಾರ್ಮರ್ಸ್ ಹೂ ಹ್ಯಾಸ್ ಆಲ್ರೆಡಿ ಟೇಕನ್ ಅ ಪ್ರೊಸೆಸಿಂಗ್ ಆಫ್ ಜಾಕ್ ಫ್ರೂಟ್. ವಾಟ್ ದೇ ಸೆಡ್ ಮೀ ವಾಸ್, ವಿ ಡೋಂಟ್ ಹ್ಯಾವ್ ಎನಿ ಆರ್ಗನೈಸ್ಡ್ ಕಲ್ಟಿವೇಷನ್ ಆಫ್ ಜಾಕ್ ಫ್ರೂಟ್, ಸೋ ದಿ ಪಲ್ಪ್ ದಟ್ ದೇ ಆರ್ ಗೆಟಿಂಗ್ ಫ್ರಮ್ ದಿ ಫಾರ್ಮರ್ಸ್ ಫೀಲ್ಡ್ ದೇ ಆರ್ ಮಿಕ್ಸ್ಡ್ ಟೈಪ್. ದಿಸ್ ಹ್ಯಾಸ್ ಎಂಡೆಡ್ ಅಪ್ ಇನ್ ಎ ಕೈಂಡ್ ಆಫ್ ಪ್ರಾಬ್ಲಮ್ ಫಾರ್ ದೆಮ್. ವಿ ಆರ್ ಹ್ಯಾವಿಂಗ್ ಪೋಸ್ಟ್ ಹಾರ್ವೆಸ್ಟ್ ಲಾಸ್ ಇನ್ ಅವರ್ ಜಾಕ್ ಫ್ರೂಟ್ ವೆರೈಟಿ. ಇನ್ಸಿಡೆಂಟ್ಲಿ ದರ್ ಆರ್ 2 types, ಒನ್ ಇಸ್ ಫಾರ್ಮ್ ವಿಚ್ ಇಸ್ ಫೇರ್ಲಿ ಬೀಂಗ್ ಯೂಸ್ಡ್, ವೇರ್ ಇನ್ ದಿ ಪಲ್ಪ್ ಇಸ್ ವೆರಿ ವೆರಿ ಸಾಫ್ಟ್ ವಿಚ್ ವಿ ಆರ್ ಅನೇಬಲ್ ಟು ಯೂಸ್, ಅಂಡ್ ಮೆನಿ ಟೈಮ್ಸ್ ಕೌ ಸೀಟ್ ಅಂಡ್ ಗೋಸ್ ಹೌ ಟು ಯೂಸ್ ಇಟ್. ಸೊ ಇನ್ ಅವರ್ ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ಡಿಪಾರ್ಟ್ಮೆಂಟ್ ವಿ ಹ್ಯಾವ್ ಕಮ್ ಔಟ್ ವಿತ್ ಫ್ಯೂ ಪ್ರಾಡಕ್ಟ್ಸ್, ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್. ಒನ್ ಇಸ್ ಚಾಕೊಲೇಟ್, ವಿ ಹ್ಯಾವ್ ಮೇಡ್ ಚಾಕೊಲೇಟ್ ಫ್ರಮ್ ಸೀಡ್ಸ್. ಅನದರ್ ಇಸ್ ಎ ಪ್ರಾಡಕ್ಟ್ ವಿಚ್ ವಿ ಹ್ಯಾವ್ ಮೇಡ್ ಬಿಸ್ಕೆಟ್ಸ್ ಫ್ರಮ್ ಜಾಕ್ ಫ್ರೂಟ್. ನೌ ದಿ ಇನ್ಸ್ಟಿಟ್ಯೂಟ್ ಹ್ಯಾಸ್ ಪ್ರಮೋಟೆಡ್ ಅಬೌಟ್ 100 ಟೆಕ್ನಾಲಜೀಸ್ ಕಮರ್ಷಿಯಲೈಸ್, ಅಂಡ್ ದೇರ್ ಆರ್ ಲಾಟ್ ಮೆನಿ ಪೀಪಲ್ ಹೂ ಹ್ಯಾವ್ ಟೇಕನ್ ಅವರ್ ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ಪ್ರಾಡಕ್ಟ್ಸ್, ಅಂಡ್ ದೇ ಆರ್ ಸೆಲ್ಲಿಂಗ್ ಇಟ್ ಟು ಕೆನಡಾ, ಜರ್ಮನಿ ಅಂಡ್ ಯುಕೆ ಟುಡೇ. ಯು ಕ್ಯಾನ್ ಸಿ ಇನ್ ದಿ ಯುಕೆ ಮಾರ್ಕೆಟ್, ಇಫ್ ಯು ಗೋ ಟು ದಿ ಸೂಪರ್ ಮಾರ್ಕೆಟ್ ಶೆಲ್ಫ್, ಯು ಕ್ಯಾನ್ ಸಿ ದಿ ಆಸ್ಮೋಟಿಕಲಿ ಡಿಹೈಡ್ರೇಟೆಡ್ ಪ್ರಾಡಕ್ಟ್. ದಿ ಟೆಕ್ನಾಲಜಿ ಟೇಕನ್ ಫ್ರಮ್ ICAR, IAHR ಇಸ್ ಮೆನ್ಷನ್ಡ್ ದೇರ್. ಸೊ ದಿಸ್ ಇಸ್ ದಿ ಕೈಂಡ್ ಆಫ್ ಇಂಟರ್ವೆನ್ಷನ್ ವಿ ಹ್ಯಾವ್ ಮೇಡ್ ಇನ್ ಸಮ್ ಅದರ್ ಪಾರ್ಟ್ಸ್. ಐ ವುಡ್ ರಿಕ್ವೆಸ್ಟ್ ದಿ ಎಂಥೂಸಿಯಾಸ್, ಯೂತ್ಸ್, ಫಾರ್ಮರ್ಸ್ ಆಫ್ ಕೂರ್ಗ್ ಟು ಕಮ್ ಫಾರ್ವರ್ಡ್ ಟು ಟೇಕ್ ದೀಸ್ ಟೆಕ್ನಾಲಜೀಸ್. ವಿ ಆರ್ ರೆಡಿ ಟು ಹ್ಯಾಂಡ್ ಹೋಲ್ಡ್ ಎನಿ ಆಫ್ ದೀಸ್ ಯೂತ್ಸ್ ಫಾರ್ ಅಬೌಟ್ 6 months ಆಸ್ ಆನ್ ಸೈಟ್ ಇನ್ಕ್ಯುಬೇಟಿಂಗ್. ಫಾರ್ 6 months ವಿ ಕ್ಯಾನ್ ಹ್ಯಾಂಡ್ ಹೋಲ್ಡ್, ಅಂದ್ರೆ ಹೆಚ್ಚು ಕಡಿಮೆ 6 ತಿಂಗಳ ಕಾಲ ನಿಮ್ಮ ಕೈ ಹಿಡಿದು ನಿಮ್ಮ ಪ್ರಾಡಕ್ಟ್ಸ್ ಅನ್ನ ನಾವು ಸೇಲ್ ಮಾಡುವಂತ ಒಂದು ಅರೇಂಜ್ಮೆಂಟ್ ಅನ್ನ ನಾವು ಅಲ್ಲಿ ಹೆಸರುಘಟ್ಟದಲ್ಲಿ ಮಾಡಿದ್ದೇವೆ. ಇಲ್ಲೂ ಕೂಡ ವಿ ಆರ್ ರೆಡಿ ಟು ಡೂ ಇಟ್. ಇಫ್ ಸಂಬಡಿ ಸೇಸ್ ಯಸ್ ವಿ ಆರ್ ನಾಟ್ ಏಬಲ್ ಟು ಡೂ ಇಟ್ ಹಿಯರ್, we will do it at our home. Yes, we can even encourage them as off-site incubators. With that in mind, we have a DBT DST promoted project. We have formed a society called Best Heart in IIHR Bangalore. Basically, the main aim of this Best Heart is to promote entrepreneurship in farming. Unless farming becomes an enterprise and a farmer becomes an entrepreneur, the slogan of doubling the farmer's income is bit difficult to achieve. A farmer has to become an entrepreneur. To become an entrepreneur, value-added products are a must from those waste material, because it always gives you supplementary income. So my request to you is, both the doors of the CHES Chatterley and the doors of Indian Institute of Horticultural Research, Hesargatta, Bangalore, is always open to you. Please come inside the institute. We would like to hear feedback from you. You please criticize it. In fact, I am very, very happy we have Mr. Timmaya, who has taken lot of our technologies, and he has been a very, very successful farmer. I think we are ready to walk 10 steps if you are ready to walk one step with us. Please come forward, make use of this station, make use of the institute, so that we can march ahead together with a positive mind and see that lot of this post-harvest products technology can be made use by the people of this region. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಅಡಿಕೆ, ಕಾಫಿ, ಕಾಳುಮೆಣಸು, ಏಲಕ್ಕಿ, ಶುಂಠಿ ಮುಂತಾದವುಗಳಲ್ಲಿ ಕೊಳೆ ರೋಗ ಬರದಂತೆ ISI ಗುರುತಿನ BCI ಬ್ರ್ಯಾಂಡಿನ ಮೈಲು ತುತ್ತ ಪ್ರಯೋಜನಕಾರಿ. ಇದು ಅನೇಕ ಕಡೆ ಸಿಗ್ತಾ ಇದೆ. ಸಂಪರ್ಕಿಸಿ 9632998759. ನೀವು ಡಿಜಿಟಲ್ ಆದರೆ ನಿಮ್ಮ ನಾಳೆ ಉತ್ತಮವಾಗಿರುತ್ತೆ. ಇದಕ್ಕಾಗಿನೇ ನವಾರ್ಣ ಸಹಾಯದಿಂದ ಸಹಕಾರಿ ಹಾಗೂ ಗ್ರಾಮೀಣ ಬ್ಯಾಂಕ್ಗಳು ಹಳ್ಳಿಗಳಲ್ಲಿ ಮೈಕ್ರೋ ಎಟಿಎಂ ಮತ್ತು ಮೊಬೈಲ್ ಡೆಮೋ ವ್ಯಾನ್ ಸೌಲಭ್ಯ ಕಲ್ಪಿಸಲಾಗಿದೆ. ಮನೆಯಲ್ಲಿಯೇ ಕುಳಿತು ಬ್ಯಾಂಕಿಂಗ್ ಸೇವೆಯ ಲಾಭವನ್ನು ಪಡೆದುಕೊಳ್ಳಬಹುದು. ಮೈಕ್ರೋ ಎಟಿಎಂ ಮುಖಾಂತರ ಡೆಬಿಟ್ ಮತ್ತು ಆಧಾರ್ ಕಾರ್ಡ್ಗಳನ್ನು ಉಪಯೋಗಿಸಿ ದುಡ್ಡನ್ನು ಕೂಡ ಜಮಾ ಮಾಡಬಹುದು, ತೆಗೆಯಲೂಬಹುದು. ನಗದು ರಹಿತ ವ್ಯವಹಾರದ ಸುರಕ್ಷತೆಯನ್ನು ನಿಮ್ಮದಾಗಿಸಿಕೊಳ್ಳಿ. ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪೆ. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಸುದ್ದಿ ಜಂಪೆ ಓದುತ್ತಿರೋ ಉಳುವಾರನ ರೋಷನ್ ಅಸಂತ್. ಜಂಪೆನ ವಿವರ. ಇಂದು ಮಡಿಕೇರಿ ಜಿಲ್ಲಾ ಪಂಚಾಯತಿ ಸಭಾಪಾಡಲಿ ಜಿಲ್ಲೆಯ ಉಸ್ತುವಾರಿ ಕಾರ್ಯದರ್ಶಿ ವಿ ಅನೂಪ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಪ್ರಕೃತಿ ವಿಕೋಪ ಮುಂಜಾಗ್ರತೆ ಹಂಗೆ ಕೊರೋನಾ ಕಾಯಿಲೆನ ಹಿಡಿತಕ್ಕೆ ತರುವ ಸಂಬಂಧ ಸಭೆ ನಡೆತ. ಸಭೆಯಲ್ಲಿ ಉಸ್ತುವಾರಿ ಕಾರ್ಯದರ್ಶಿಗೆ ಮಾತಾಡಿ ಮಳೆಯಿಂದ ಆಗುವ ನಷ್ಟಕ್ಕೆ ಸಂಬಂಧಪಟ್ಟಂಗೆ ಒಪ್ಪಿಗೆ ಸಿಕ್ಕಿರುವ ಹಳೆ ಕೆಲಸಗಳನ್ನ ಬರುವ ತಿಂಗಳ 20 ತಾರೀಕು ಮುಗಿಸೋಕು, ಇಲ್ಲದಿದ್ದರೆ ತನಿಖೆಗೆ ಶಿಫಾರಸು ಮಾಡಿ ಕಾದಿತ್ತ ಇಂಜಿನಿಯರ್ಗಳಿಗೆ ಸೂಚನೆ ಕೊಟ್ಟು ಹಂಗೆ ಹಳೆ ಕೆಲಸಗಳನ್ನ ಮುಗಿಸೋಕು, ಪೂರ್ತಿಯಾದ ಕೆಲಸಗಳಿಗೆ ಸಂಬಂಧಪಟ್ಟಂಗೆ ಬಿಲ್ಲುನ ಕೊಡೋಕು, ಯಾವುದೇ ಕಾರಣಕ್ಕೂ ತಡ ಮಾಡಿಕಾಗದು, ಮಾಡುವ ಕೆಲಸಗ ಗುಣಮಟ್ಟಲಿರೋಕು, ಮಳೆಯಿಂದ ನಷ್ಟಗಾದರೆ ತಕ್ಷಣ ಪರಿಹಾರ ಕಾರ್ಯನ ಮಾಡೋಕು, ಜಿಲ್ಲಾಧಿಕಾರಿಗಳಿಗೆ ವರದಿ ಕೊಡೋಕು, ಕಾನೂನು ನಿಯಮಗಳ ಸರಿಗೆ ಪಾಲನೆ ಮಾಡೋಕು ಸೂಚನೆ ಕೊಟ್ಟು ಹಂಗೆ ಕೊರೋನಾಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿ ತಕೊಂಡವು ಮಾತಾಡಿ ಕೊರೋನಾದ ಕಡೆ ನಿಗಾ ತಗೊಳಕು, ಪ್ರತಿದಿನ ಪರೀಕ್ಷೆ ಮಾಡೋಕು, ಮೊದ್ದಿಗೆ ಸಂಬಂಧಪಟ್ಟಂಗೆ ಯಾವುದೇ ತರದ ತಾಪತ್ರೆಗಾಗದಂಗೆ ನೋಡಿಕೊಳ್ಳೋಕು ಸೂಚನೆ ಕೊಟ್ಟು ಜಿಲ್ಲಾಧಿಕಾರಿ ಚಾರುಲತಾ ಸೋಮಲವು ಮಾತಾಡಿ ಈ ವರ್ಷದ ಮಳೆಗಾಲನ ಎದುರಿಸಿಕೆ ಎಚ್ಚರ ತಕೊಂಡು ಜಿಲ್ಲಾಡಳಿತ ಬೇಕಾದ ಎಲ್ಲಾ ತಯಾರಿನ ಮಾಡಿಕೊಂಡು ತಾ ಹೇಳ್ದು ಹೆಚ್ಚುವರಿ ಜಿಲ್ಲಾಧಿಕಾರಿ ರಾಜು ಮೊಗವೀರವು ಮಾತಾಡಿ, ಈ ವರ್ಷದ ಭಾರೀ ಮಳೆಯಿಂದಾಗಿ ಒಂದು ಮೊನ್ಸನ ಪ್ರಾಣ ಹೊಟ್ಟು, ಆರು ದನಕರುಗ ಪ್ರಾಣ ಕಳ್ಕೊಂಡಳು, 47 ಮನೆಗಳಿಗೆ ನಷ್ಟ ಆಗುಟ್ಟು, ಹಂಗೆ ರೂಪಾಯಿ 52.39 ಕೋಟಿಗಳ ಸಾರ್ವಜನಿಕ ಆಸ್ತಿಪಾಸ್ತಿಗ ನಷ್ಟ ಆಗುಟ್ಟು ತ ಮಾಹಿತಿ ಕೊಟ್ಟು ಸಭೆಯಲ್ಲಿ ಮುಖ್ಯ ಪಟ್ಟಾಧಿಕಾರಿಗ ಹಾಜರಿದ್ದು. ಜಿಲ್ಲೆಯಲ್ಲಿಡೀ ಪುಷ್ಯ ನಕ್ಷತ್ರದ ಮಳೆನ ಉಜಿತು ಜೋರಾಟು, ಜಿಲ್ಲೆನ ಹೊಳೆ ತೋಡುಗ ತುಂಬಿ ಹರಿತವಳು, ಸುಮಾರು ಕಡೆ ರಸ್ತೆ ಸಂಪರ್ಕಕ್ಕೂ ತಾಪತ್ರೆ ಆಗುಟ್ಟು, ಇನ್ನು ಕೆಲವು ಕಡೆ ಗಾಳಿ ನರಭಸಕ್ಕೆ ಮರಗ ಬಿದ್ದು ಕರೆಂಟ್ ಸಂಪರ್ಕಕ್ಕೆ ತಾಪತ್ರೆ ಆಗುಟ್ಟು. ಕಳೆದ 24 ಗಂಟೆಯಲ್ಲಿ ಜಿಲ್ಲೆಗೆ 97.52 mm ಸರಾಸರಿ ಮಳೆ ಬಿದ್ದುಟು. ಕಳೆದ ವರ್ಷ ಇಂದಿನ ದಿನ 3.53 mm ಮಳೆ ಆಗಿತ್ತು. ಮಡಿಕೇರಿ ತಾಲೂಕಿನ ಇಂದಿನ ಸರಾಸರಿ ಮಳೆ 108.88 mm, ವಿರಾಜಪೇಟೆಗೆ 97.54 mm, ಹಂಗೆ ಸೋಮಾರ್ಪೇಟೆ ತಾಲೂಕಿಗೆ 86.13 mm ಸರಾಸರಿ ಮಳೆ ಬಿದ್ದ ವರದಿ ಆಗುಟ್ಟು. ನಾಳೆ ಮುಟ ಜಿಲ್ಲೆಗೆ ರೆಡ್ ಅಲರ್ಟ್ನ ಘೋಷಣೆ ಮಾಡಿಳು. ಇಂದು ಬೆಳಿಗ್ಗೆ 11 ಗಂಟೆಗೆ ಆಕೇರಿಯಾದಂಗೆ ಜಿಲ್ಲೆಯಲ್ಲಿ ಮಹಾಮಾರಿ ಕೊರೋನಾ ಅಂಟು ಕಾಯಿಲೆ ಹೊಸದಾಗಿ 40 ಜನಕ್ಕೆ ಪತ್ತೆ ಆಗುಟ್ಟು. ಮಡಿಕೇರಿ ತಾಲೂಕಲ್ಲಿ 11, ಸೋಮಾರ್ಪೇಟೆ ತಾಲೂಕಲ್ಲಿ 23, ಹಂಗೆ ವಿರಾಜಪೇಟೆ ತಾಲೂಕಲ್ಲಿ 6 ಸೇರಿದಂಗೆ 40 ಜನರಿಗೆ ಹೊಸದಾಗಿ ಕಾಯಿಲೆ ಪತ್ತೆ ಆಗಿರುವುದು ಬೆಳಕಿಗೆ ಬಂದುಟ್ಟು. ಜಿಲ್ಲೆಯಲ್ಲಿ ಇಂದಿನವರೆಗೆ 31,212 ಜನಕ್ಕೆ ಕಾಯಿಲೆ ತಾಗಿಟ್ಟು 24 ಗಂಟೆಯಲ್ಲಿ 66 ಜನ ಗುಣಾಗಳು. ಇಂದಿನವರೆಗೆ 30,474 ಜನ ಕಾಯಿಲೆಯಿಂದ ಬಚ್ಚಾವಾಗಳು. 348 ಸಕ್ರಿಯ ಪ್ರಕರಣಗಾವುಟ್ಟು. 24 ಗಂಟೆಯಲ್ಲಿ ಕಾಯಿಲೆಯಿಂದ ಸತ್ತ ವರದಿ ಆತ್ಲೆ. ಇಷ್ಟ ಗಂಟ ಈ ಮಾರಿ ಕಾಯಿಲೆಕ್ಕೆ ಸಿಕ್ಕಿ 390 ಜನ ಜಿಲ್ಲೆಯಲ್ಲಿ ಪ್ರಾಣ ಕಳ್ಕೊಂಡಳು. 88 ಕಂಟೈನ್ಮೆಂಟ್ ವಲಯಗಾವುಟ್ಟು. ಜಿಲ್ಲೆನ ಪಾಸಿಟಿವಿಟಿ ರೇಟ್ 2.19 ಆವುಟುತ್ತ ಕೊರೋನಾಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲಾಧಿಕಾರಿ ಚಾರುಲತಾ ಸೋಮಲವು ಮಾಹಿತಿ ಕೊಟ್ಟಳು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಹೆಸರು ಪಡೆದ ಚಿತ್ರಕಲಾವಿದ ರಂಗ ನಿರ್ದೇಶಕ ಮೋಹನ ಸೋನಾ ಅವರ ಸಾಕ್ಷ್ಯಚಿತ್ರ ಬಿಡುಗಡೆ ಕಾರ್ಯಕ್ರಮ ಇದೇ ತಿಂಗಳ ತಾರೀಕು 31ಕ್ಕೆ ಸಾಯಂಕಾಲ 4 ಗಂಟೆಗೆ ಸುಳ್ಯದ ಕೆವಿಜಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ಆಡಿಟೋರಿಯಂಲಿ ಏರ್ಪಾಡಾಟು. ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಸಿಡಕ್ ಕಾನೂನ ಕಡೆಯಿಂದ ಇದೇ ತಿಂಗಳ ತಾರೀಕು 28ಕ್ಕೆ ಮಡಿಕೇರಿನ ಸಿಡಕ್ ಜಿಲ್ಲಾ ಕೈಗಾರಿಕಾ ಕೇಂದ್ರದಲ್ಲಿ ಒಂದು ದಿನದ ಉದ್ಯಮಶೀಲತಾ ಮಾರ್ಗದರ್ಶನ ಕಾರ್ಯಕ್ರಮ ಏರ್ಪಾಡಾಟು. ವಿರಾಜಪೇಟೆಯಲ್ಲಿರುವ ಇಸಿಎಚ್ಎಸ್ ಪಾಲಿಕ್ಲಿನಿಕ್ಲಿ ನಾಳೆ ಡಾಕ್ಟರ್ ಗೈರುದುಲೆ, ಆದರೆ ದಿನೋಳು ಕೊಡುವಂಗೆ ಮುದ್ದುನ ಕೊಟ್ಟವೇತ ಕ್ಲಿನಿಕ್ನ ಪ್ರಕಟಣೆ ತಿಳಿಸಿಟ್ಟು. ಕೊಡವಮೆರ ಕೊಂಡಾಟ ಸಂಘಟನೆ ಇದೇ ಸುರ್ಣಸಲ ಏರ್ಪಾಡು ಮಾಡಿರುವ ಕೊಡವ ಅಂತರ್ ಕುಟುಂಬಗಳ ನಡುವಿನ ಬಾಳೋಪಾಟ್ ಪೈಪೋಟಿಗೆ ಒಟ್ಟು 62 ಕುಟುಂಬ ತಂಡಗೆ ಹೆಸರು ಕೊಟ್ಟು ಕೊಡವ ಜಾನಪದ ಇತಿಹಾಸದ ಮೂಲ ಬೇರಾಗಿರುವ ಬಾಳೋಪಾಟ್ನ ಮುಂದಕ್ಕೆ ತಾಕಿ ಕೈಜೋಡಿಸಿಕೊಳ್ಳುತ್ತ ಸಂಘಟನೆ ಅಧ್ಯಕ್ಷ ಚಾಮೀರ ದಿನೇಶ್ ಬೆಳ್ಳೆಪ್ಪವು ತಿಳಿಸಿಳು. ನಾಳೆ ಜಿಲ್ಲೆಯಲ್ಲಿ ಕೊರೋನಾ ಲಸಿಕೆ ಕೊಡುವ ಕೇಂದ್ರಗಳ ವಿವರ ಹಿಂಗೆ ಒಟ್ಟು. ಮಡಿಕೇರಿ ತಾಲೂಕಿನ ಮುಕ್ಕೋಡ್ಲು, ಸೋಮಾರ್ಪೇಟೆ ತಾಲೂಕಿನ ಒಡೆಯನಪುರ, ಮಡಿಕೇರಿನ ಓಂಕಾರ ಸದನ, ಕಾವೇರಿ ಕಲಾಕ್ಷೇತ್ರ, ಕುಶಾಲನಗರ ಸಮುದಾಯ ಆರೋಗ್ಯ ಕೇಂದ್ರ, ಸೋಮಾರ್ಪೇಟೆ ತಾಲೂಕು ಆಸ್ಪತ್ರೆ, ಗೋಣಿಕೊಪ್ಪ ಸಮುದಾಯ ಆರೋಗ್ಯ ಕೇಂದ್ರ, ವಿರಾಜಪೇಟೆ ತಾಲೂಕು ಆಸ್ಪತ್ರೆಯಲ್ಲಿ ಲಸಿಕೆಯನ್ನು ಕೊಟ್ಟವೇತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಕೆ ಮೋಹನ್ ಅವು ತಿಳಿಸಿಳು. ಕೊಡವ ತಕ್ಕು ಎಳುತು ಕರಡ ಕೂಟ ಮತ್ತು ತೂಕು ಬಳುಕು ಕಲೆ ಕ್ರೀಡೆ ಸಾಹಿತ್ಯ ಅಕಾಡೆಮಿನ ಕೂಡುಕೂಟಲಿ ಇದೇ ತಿಂಗಳ ತಾರೀಕು 28ಕ್ಕೆ ಬೆಳಿಗ್ಗೆ 10:30 ವಿರಾಜಪೇಟೆ ಪುರಭವನಲ್ಲಿ ಹೆಸರು ಪಡೆದ ಹಾಡುಗಾರ್ತಿ ತೋಲಂಡ ಪ್ರಭಾ ಚಂಗಪ್ಪವಕ್ಕೆ ಗಾನ ನಮನ ಕಾರ್ಯಕ್ರಮ ಏರ್ಪಾಡಾಟು. ಚಿಗುರು ಯೂಟ್ಯೂಬ್ ಚಾನಲ್ ಹಂಗೆ ಪೆರಾಜೆ ಹಂಗೆ ಯಶ್ ಫೋಟೋಗ್ರಫಿ ಕಲ್ಲುಗುಂಡಿ ಇವರ ಕೂಡುಕೂಟಲಿ ಇಂದು ಸುಳ್ಳ್ಯದ ರಂಗಮನೆಯಲ್ಲಿ ಓ ನನ್ನ ಮನಸ್ಸಿ ಅರೆಭಾಸೆ ಆಲ್ಬಂ ಪದ್ಯದ ಬಿಡುಗಡೆ ಕಾರ್ಯಕ್ರಮ ನಡೆದು. ಈಗಾಗಿ ನಡೆದ ರಾಜ್ಯ ಮಟ್ಟದ ಬ್ರೈನೋ ಬ್ರೈನ್ ಅಬಕಾಸ್ ಆನ್ಲೈನ್ ಪೈಪೋಟಿಲಿ ಮಡಿಕೇರಿ ಕೇಂದ್ರದ 32 ಮಕ್ಕ ಭಾಗವಹಿಸಿ 3 ಚಾಂಪಿಯನ್ ಇನಾಮ್, 13 ಚಿನ್ನ ಹಂಗೆ 15 ಬೆಳ್ಳಿ ಪದಕನ ಪಡ್ಕೊಂಡು ಒಳ್ಳೆ ಸಾಧನೆ ಮಾಡಿಳುತ್ತ ಸಂಸ್ಥೆಯ ಮುಖ್ಯಸ್ಥೆ ಮಾಪಂಗಡ ಕವಿತಾ ಕರುಂಬಯ್ಯವು ತಿಳಿಸಿಳು. ನರಿಯಂದಡ ಗ್ರಾಮ ಪಂಚಾಯತಿ ವ್ಯಾಪ್ತಿನ ನರಿಯಂದಡ, ಚೇಲಾವಾರ, ಕೋಕೇರಿ, ಕರಡ, ಅರಪಟ್ಟು, ಪೊದವಡ ಗ್ರಾಮಲಿ ಕಾಡಾನೆಗಳ ಉಪದ್ರ ದಿನಂದಿನಕ್ಕೆ ಜಾಸ್ತಿ ಆಗ್ತಾನೆ ಉಟ್ಟು. ತಕ್ಷಣ ಸಂಬಂಧಪಟ್ಟ ಇಲಾಖೆನವು ಕಾಡಾನೆಗಳ ಕಾಡಿಗೆ ಓಡಿಸಿ ಕ್ರಮ ತಗೊಳಕುತ್ತ ಅಲ್ಲಿನ ಗ್ರಾಮಸ್ಥರು ಒತ್ತಾಯ ಮಾಡಿಳು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ನೀವು ಡಿಜಿಟಲ್ ಆದರೆ ನಿಮ್ಮ ನಾಳೆ ಉತ್ತಮವಾಗಿರುತ್ತೆ. ಇದಕ್ಕಾಗಿನೇ ನವಾರ್ಣ ಸಹಾಯದಿಂದ ಸಹಕಾರಿ ಹಾಗೂ ಗ್ರಾಮೀಣ ಬ್ಯಾಂಕ್ಗಳು ಹಳ್ಳಿಗಳಲ್ಲಿ ಮೈಕ್ರೋ ಎಟಿಎಂ ಮತ್ತು ಮೊಬೈಲ್ ಡೆಮೋ ವ್ಯಾನ್ ಸೌಲಭ್ಯ ಕಲ್ಪಿಸಲಾಗಿದೆ. ಮನೆಯಲ್ಲಿಯೇ ಕುಳಿತು ಬ್ಯಾಂಕಿಂಗ್ ಸೇವೆಯ ಲಾಭವನ್ನು ಪಡೆದುಕೊಳ್ಳಬಹುದು. ಮೈಕ್ರೋ ಎಟಿಎಂ ಮುಖಾಂತರ ಡೆಬಿಟ್ ಮತ್ತು ಆಧಾರ್ ಕಾರ್ಡ್ಗಳನ್ನು ಉಪಯೋಗಿಸಿ ದುಡ್ಡನ್ನು ಕೂಡ ಜಮಾ ಮಾಡಬಹುದು, ತೆಗೆಯಲೂಬಹುದು. ನಗದು ರಹಿತ ವ್ಯವಹಾರದ ಸುರಕ್ಷತೆಯನ್ನು ನಿಮ್ಮದಾಗಿಸಿಕೊಳ್ಳಿ. ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. Breathe like a lion. Crouch like a tiger. Show the world the real man in you. Be the Toyota, the undisputed leader. Toyota Fortuner Legender. Booking agi bhiti kudi. Palace Toyota. Near Kaveri Hall. CV Shankar Road. Madikeri. Call 7022671919. ಕಣ್ಣಿನ ಎಲ್ಲ ಚಿಕಿತ್ಸೆಗಳು ಈಗ ಮಡಿಕೇರಿಯ ಈಕ್ಷಾ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯಲ್ಲಿ ಲಭ್ಯ. ಉತ್ಕೃಷ್ಟ ತಂತ್ರಜ್ಞಾನ, ನುರಿತ ತಜ್ಞರು. ಸಂಪರ್ಕಿಸಿ ಈಕ್ಷಾ ಕಣ್ಣಿನ ಆಸ್ಪತ್ರೆ, ರೇಸ್ ಕೋರ್ಸ್ ರೋಡ್, ಎಲ್ಐಸಿ ಹತ್ತಿರ, ಮಡಿಕೇರಿ. ಕಾಲ್ 9481482114. ವಾವ್, ಇಷ್ಟೊಂದು ದೊಡ್ಡ ವೆಡ್ಡಿಂಗ್ ಶಾಪ್! ಮದ್ವೆ ಬಟ್ಟೆಗಳ ಖರೀದಿಗೆ ಇನ್ನು ಟೆನ್ಷನ್ನೇ ಬೇಡ. ಹೌದು, ವಿರಾಜಪೇಟೆಯಲ್ಲಿ ಶುಭಾರಂಭಗೊಂಡಿದೆ ಶಾದಿ ವೆಡ್ಡಿಂಗ್ ಸೆಂಟರ್. ನಿಮ್ಮ ಕುಟುಂಬದೊಂದಿಗೆ ಬಟ್ಟೆ ಖರೀದಿಸಲು ಬನ್ನಿ ಶಾದಿ ವೆಡ್ಡಿಂಗ್ ಸೆಂಟರ್, ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಹತ್ತಿರ, ವಿರಾಜಪೇಟೆ ಮತ್ತು ಮೇನ್ ರೋಡ್ ನಾಪೋಕ್ಲು. ಫರ್ನಿಚರ್ ತಗೊಳ್ಳಕ್ಕೆ ಇರಿಟಿಯ ಸುನಿತಾ ಫರ್ನಿಚರ್ ಗೆ ತಾನೇ ಹೋಗೋದು? ಹೌದು, ಅಲ್ಲಿಗೆನೆ ಹೋಗೋಣ. ಅತಿ ವಿಶಾಲವಾದ ಶೋರೂಮ್, ಬಿಕ್ಕದಷ್ಟು ಸೆಲೆಕ್ಷನ್, ಅತಿ ನೂತನ ಡಿಸೈನ್ಸ್, ಅಚ್ಚರಿ ಮೂಡಿಸೋ ಅತಿ ಕಡಿಮೆ ಬೆಲೆ. ಅಲ್ಲದೆ ಕರ್ನಾಟಕದಾದ್ಯಂತ ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ನಿಮ್ಮ ಸುಂದರ ಮನೆಗೆ ಅತಿ ನೂತನ ಡಿಸೈನ್ಸ್ ನ ಫರ್ನಿಚರ್ ಗಳಿಗಾಗಿ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ಕ್ಯಾಟ್ ಕೊಡಗು ಹೋಮ್ ಡೆಲಿವರಿ, ವಿರಾಜಪೇಟೆ, ಗೋಣಿಕೊಪ್ಪ, ಕಕ್ಕ ಬೇಸುತ್ತಲಿನ ಗ್ರಾಹಕರೇ 6366922199 ಈ ಸಂಖ್ಯೆಗೆ ಕರೆ ಮಾಡಿ. ಮನೆಗೆ ಬೇಕಾದ ದಿನೋಪಯೋಗಿ ಸಾಮಗ್ರಿ, ದಿನಸಿ ತರಕಾರಿ, ಮೀನು, ಮಾಂಸ ಎಲ್ಲವನ್ನು ಮನೆಗೆ ಫ್ರೀ ಡೆಲಿವರಿ ಪಡೆಯಿರಿ. ಕ್ಯಾಟ್ ಕೊಡಗು ಹೋಮ್ ಡೆಲಿವರಿ, ಮೊಬೈಲ್ 6366922199. ಅಗ್ನಿಶಾಮಕ ದಳ ಪಿಂಜ ತುರ್ತು ಸೇವಾ ಇಲಾಖೆಯಲ್ಲಿ ತಾಂಡ ನಲ್ಲ ಸೇವೆ ಕಾಯ್ತು ಮುಖ್ಯಮಂತ್ರಿರ ಪೊನ್ನರ ಪದಕ ಪಡೆದ ಕೆರವನಾಡು ಗ್ರಾಮತ್ರ ಪೊನ್ನಾಟಿ ಅಂಡ ಪಾಲು ತಮ್ಮಯ್ಯ ಐಂಗಕ್ ನಲ್ಲಾಮೆ ಬೈಂದಂಡು ಐಂಡ ವೃತ್ತಿ ಪಿಂಜ ವೈಯಕ್ತಿಕ ಬದುಕಕ್ಕ ಶ್ರೀ ಚಿನ್ನತಪ್ಪ ದೇವ ನಲ್ಲದು ಮಾಡಡಂದು ಬೈಂದಿತ್ತು ಆಚಿರ ರಾಜಪ್ಪ, ರೇಖಾ, ಮಕ್ಕಳಾನ ಹರ್ಷಿತ್, ಡಯಾನಾ, ಅಯ್ಯಂಗೇರಿ. ಇಕ್ಕಾಯ್ತು ಮರಣಪಟ್ಟ ಶ್ರೀಮಂಗಲ ಗ್ರಾಮತ್ರ ಚಂಗುಲಂಡ ರಾಜು ಗಣಪತಿ ಐಂಡ ಪೊಣ್ಣು ಸುಮತಿ ಐಂಡ ಮಾದ ಕಾರ್ಯತ್ನ ಇದೇ ಇರೋ ತಂಜಾಂಗ್ ನಾರಾಚೆ ಪೋಲು ಶ್ರೀಮಂಗಲತ್ಲುಳ್ಳ ಸ್ವಂತ ಮನೆಯಲ್ಲಿ ಸರ್ಕಾರಿ ನೇಮ ಪೋಲೆ ನಡ್ತುವ ಒಕ್ಕಕಾರ ಊರುಕಾರ ಬೆಂದು ಚಂಗಾದ್ಯ ಇದನ್ನ ಅರ್ಜಿತ ಸಾಕಾರ ತರನೊಂದು ಒಕ್ಕಕಾರ ಕಟ್ಟಂಡಿತ್ತು. Nalanda Gurukula International Public School and Pre-University College, Koppa, Kushalnagar. Admissions open from pre-nursery to pre-university for the year 2021 and 2022. For more information, please call 9900078701. Come and experience the joy of learning. Every child has a dream we fulfill at Nalanda. ಕಾಲೂರು ಗ್ರಾಮ ದೇವಸ್ತೂರಿನ ಪಟ್ಟಮನೆ ಪುರುಷೋತ್ತಮ ಭವಾನಿ ದಂಪತಿ ಪುತ್ರಿ, ಪುತ್ತೂರು ವಿವೇಕಾನಂದ ಕಾಲೇಜಿನ ವಿದ್ಯಾರ್ಥಿನಿ ಹರ್ಷಿತಾ ಈ ಬಾರಿಯ ದ್ವಿತೀಯ ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ ಶೇಕಡ 92.5 ಅಂಕ ಗಳಿಸಿ ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಹರ್ಷಿತಳ ಮುಂದಿನ ಭವಿಷ್ಯ ಉಜ್ವಲವಾಗಲಿ, ಕಾವೇರಿ ಮಾತೆ, ಊರದೇವರು ಹಾಗೂ ಶ್ರೀ ವೆಂಕಟರಮಣ ದೇವರ ಆಶೀರ್ವಾದ ಸದಾ ಇರಲೆಂದು ಹಾರೈಸಿದ್ದಾರೆ ಅಪ್ಪ ಅಮ್ಮ, ತಂಗಿ ನಿಶಿತಾ, ಮನೆಯವರು, ಅಜ್ಜ ಅಜ್ಜಿ, ಅತ್ತೆ ಮಾವಂದಿರು. ಕೊಡಗು ಕ್ವಿಜ್, ಕೊಡಗಿನ ಇತಿಹಾಸ, ಸಂಸ್ಕೃತಿ, ಸಾಹಿತ್ಯ, ಕ್ರೀಡೆ, ರಾಜಕೀಯ, ಸೈನಿಕ ರಂಗ ಮತ್ತು ಮಾಧ್ಯಮ ಕ್ಷೇತ್ರ, ಹೀಗೆ ವಿಭಿನ್ನ ವಿಚಾರಗಳ ಕುರಿತು ರಸಪ್ರಶ್ನೆ ರೂಪದ ಪುಸ್ತಕ ಕೊಡಗು ಕ್ವಿಜ್. ಪುಸ್ತಕಕ್ಕಾಗಿ ಸಂಪರ್ಕಿಸಿ 7011998347. ರಿಯಾಯಿತಿ ದರದಲ್ಲಿ ಎರಡು ಟಿಕೆಟ್ಗಳು, ವೀಸಾ ಸಲಹೆ, ವಿಸಿಟಿಂಗ್ ವೀಸಾ, ಪಾಸ್ಪೋರ್ಟ್ ಅಪ್ಲಿಕೇಶನ್ಸ್, ಹಜ್ ಮತ್ತು ಉಮ್ರಾ ಟೂರ್ ಪ್ಯಾಕೇಜ್ ಗಳಿಗೆ ಸಂಪರ್ಕಿಸಿ ಎನ್ಸಿಟಿ ಎಂಟರ್ಪ್ರೈಸಸ್, ವಿರಾಜಪೇಟೆ, ಮೊಬೈಲ್ 8762443066. ಮಡಿಕೇರಿಯ ಕ್ವಿಕ್ಕರ್ ಬಜಾರ್ ನಲ್ಲಿ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಷೀನ್, ಇನ್ನಿತರ ಗೃಹೋಪಯೋಗಿ ವಸ್ತುಗಳ ಮೇಲೆ ಅಪ್ ಟು 25% ಡಿಸ್ಕೌಂಟ್, ಫರ್ನಿಚರ್ ಗಳ ಮೇಲೆ ಅಪ್ ಟು 30% ಡಿಸ್ಕೌಂಟ್. ಕ್ವಿಕ್ಕರ್ ಬಜಾರ್, ಆಪೋಸಿಟ್ ಸೆಂಟ್ರಲ್ ಬ್ಯಾಂಕ್, ಗೌಳಿಬೀದಿ, ಮಡಿಕೇರಿ. ಓಪನಿಂಗ್ ಶಾರ್ಟ್ಲಿ ಎಟ್ ನಾಪೋಗ್ಲು. ಕೇಳುಗರೆ, ಇದೊಂದು ಪ್ರಕಟಣೆ. ಶ್ರೀಮಂಗಲ ವನ್ಯಜೀವಿ ವಲಯ ವ್ಯಾಪ್ತಿಗೆ ಬರುವ ಗ್ರಾಮಗಳಾದ ಇರ್ಪು, ಕುರ್ಚಿ, ಬೀರುಗ, ಕಾಯಿಮನೆ, ಶ್ರೀಮಂಗಲ ಗ್ರಾಮಗಳಲ್ಲಿ ಬರುವ ಗ್ರಾಮಸ್ಥರ ಕೃಷಿ ನಷ್ಟಪಡಿಸುತ್ತಿರುವ ಕಾಡಾನೆಗಳನ್ನು ಓಡಿಸುವ ಕಾರ್ಯಾಚರಣೆಯನ್ನು 24 ಅಂದರೆ ನಾಳೆ ಶನಿವಾರ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಹಮ್ಮಿಕೊಳ್ಳಲಾಗಿದೆ. ಈ ವ್ಯಾಪ್ತಿಯ ಸಾರ್ವಜನಿಕರು, ಕಾರ್ಮಿಕರು ಕೆಲಸ ಕಾರ್ಯಗಳನ್ನು ನಿಲ್ಲಿಸಿ ಅರಣ್ಯ ಇಲಾಖೆಯ ಈ ಕಾರ್ಯಾಚರಣೆಗೆ ಸಹಕರಿಸುವಂತೆ ಶ್ರೀಮಂಗಲ ವಲಯ ಅರಣ್ಯ ಅಧಿಕಾರಿಗಳು ಕೋರಿದ್ದಾರೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸಿಐಟಿ ಪೊನ್ನಂಪೇಟೆ, ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಪಿಯು ಕಾಲೇಜ್ ಪೊನ್ನಂಪೇಟೆ, ವಿಶಾಲ ಪರಿಸರ, ನುರಿತ ಉಪನ್ಯಾಸಕರು, ಸುಸಜ್ಜಿತ ಲ್ಯಾಬ್, ಪ್ರತ್ಯೇಕ ಹಾಸ್ಟೆಲ್. ವಿವರಗಳಿಗಾಗಿ ಮೊಬೈಲ್ 9611555457. ಸುದ್ದಿ ಸಮಾಚಾರ ಓದಿನ ಚೊಟ್ಟಣ ದಿವ್ಯಾ ಪ್ರದೀಪ್. ಮಡಿಕೇರಿಯ ಜಿಲ್ಲಾ ಪಂಚಾಯತ್ ಸಭಾಬಾಡೆಲ್ ಇಂದು ಪ್ರಾಕೃತಿಕ ವಿಕೋಪತ್ ಎಡ್ತೌಂಡ್ಯಾನ ಮುಪ್ಪಡೆ ಕ್ರಮ ಪಿಂಜ ಕೋವಿಡ್ನ ಪುಡುತಕ ಕೊಂಡವಪ್ಪಂಗ್ ಸಂಬಂಧಪಟ್ಟನಿಕೆ ಸಭೆ ನಡೆದತ್. ಸಬೆರ ಕೊರೋಕಾರಿಕೆ ವಹಿಸಿ ತಕ್ಪರಂದ ಕೊಡಗು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ವಿ ಅನ್ಬುಕುಮಾರ್ ಕೈಂಜಕುರಿ ಭೂಗುದೆ ನುಂಡು ನಷ್ಟ ಆಯ್ತುಳ ಪಳಿಯ ಕಾಮಗಾರಿನ ತೊಡಕೆ ತೂಕೊಂಡು ಅನ್ನನೆ ಪಣಿ ತಿಂದ ಪಿಂಜ ಕಾಮಗಾರಿಗೆ ಸಂಬಂಧಪಟ್ಟ ಬಿಲ್ಲನ್ನ ತರೊಂಡು ನಲ್ಲ ಗುಣಮಟ್ಟತ್ರ ಕೆಲಸ ಮಾಡೊಂಡು ಇಕ್ಕ ಪೊಜ್ಜ ಮಳೆರ ಸಂದರ್ಭತ್ ನಷ್ಟ ಅನಾಂಗ ಸಂಬಂಧಪಟ್ಟ